ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಈ ದಿನದ ಎರಡನೆಯ ಪ್ರಸಾರವನ್ನು ಈಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಬಿಕೆ ಸುಮತಿಯ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಶ್ರ ಮೀನು ಪಾಲನೆ ಕುರಿತು ಮೀನು ಕೃಷಿ ತಜ್ಞರಾದ ಡಾ ಗಂಗಾಧರ ಬರಲಾಯ ಅವರೊಡನೆ ಸಂದರ್ಶನವನ್ನು ಈ ದಿನ ಕೇಳಲಿದ್ದೀರಿ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042586666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳ್ರಿ, ಯಾರ್ದಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ. ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಕೇಳಿ, ಮಿಶ್ರ ಮೀನು ಪಾಲನೆ ಕುರಿತು ಮೀನು ಕೃಷಿ ತಜ್ಞರಾದ ಡಾಕ್ಟರ್ ಗಂಗಾಧರ ಬರಲಾಯ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಗಂಗಾಧರ ಬರಲಾಯ ಅವರೇ. ನಮಸ್ಕಾರ. ಈಗ ನಮ್ಮಲ್ಲಿ ನಾವು ವಿವಿಧ ಬಗೆಯ ಒಂದು ಆಹಾರಗಳನ್ನು ಬಳಸ್ಕೊಳ್ತೀವಿ. ಹೌದು. ಅದರಲ್ಲಿ ಕೆಲವು ಸಸ್ಯ ಮೂಲದಿಂದ ಬರುವಂಥವು, ಇನ್ನು ಕೆಲವು ಪ್ರಾಣಿ ಮೂಲದಿಂದ ಬರುವಂಥದ್ದು. ಈ ಪ್ರಾಣಿ ಮೂಲದಿಂದ ಬರುವಂಥ ಆಹಾರದಲ್ಲಿ ಮೀನು ಬಹಳ ಒಂದು ಜನಪ್ರಿಯವಾದಂಥ ಆಹಾರ ಅಂತಲೇ ಹೇಳ್ಬೋದು. ಏಕೆಂದರೆ ಹೆಚ್ಚುತ್ತಾ ಇರುವಂಥ ಒಂದು ಜನಸಂಖ್ಯೆಗೆ ನಾವು ವಿವಿಧ ಮೂಲಗಳಿಂದ ಆಹಾರವನ್ನು ಉತ್ಪಾದನೆ ಮಾಡಿ ಒದಗಿಸಬೇಕಾಗತ್ತೆ. ಅದರಲ್ಲಿ ಜಲಕೃಷಿ ಕೂಡ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿ ಮೀನು ಸಾಕಾಣಿಕೆ ವಿಶೇಷವಾದ ಒಂದು ಮಹತ್ವವನ್ನು ಪಡ್ಕೊಂಡಿದೆ. ಮತ್ತು ಈಗ ನಾವು ವಿವಿಧ ಒಂದು ಸುಧಾರಿತ ಪದ್ಧತಿಗಳನ್ನು ಅನುಸರಿಸ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಈ ಮಿಶ್ರ ಮೀನು ಸಾಕಾಣಿಕೆ ಕೂಡ ಬಹಳ ಮುಖ್ಯವಾದಂಥದ್ದು. ತಾವಿವತ್ತು ಈ ಒಂದು ವಿಚಾರದ ಬಗ್ಗೆನೇ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ಮಿಶ್ರ ಮೀನು ಸಾಕಾಣಿಕೆ ಅಂದ್ರೇನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಓಕೆ ನೋಡಿ, ಈಗ ಈ ಮಿಶ್ರ ಮೀನು ಸಾಕಾಣಿಕೆ ಅಂದರೆ ಈ ಹೆಸರೇ ಹೇಳೋ ರೀತಿಯಲ್ಲಿ ವಿವಿಧ ಜಾತಿಯ ಮೀನುಗಳನ್ನು ಮಿಶ್ರಣ ಮಾಡಿ ಒಂದೇ ಕೊಳದಲ್ಲಿ ಸಾಕುವಂಥ ಒಂದು ಪದ್ಧತಿ ಮಿಶ್ರ ಮೀನು ಸಾಕಾಣಿಕೆ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಈ ಕೊಳದ ಜೈವಿಕ ಉತ್ಪಾದನಾ ಮಟ್ಟವನ್ನು ನಾವು ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಕೊಳದಲ್ಲಿ ವಿವಿಧ ಸ್ತರದ ಆಹಾರಗಳು ಲಭ್ಯ ಇರುತ್ತವೆ. ಸೊ ಈ ವಿವಿಧ ಸ್ತರದ ಆಹಾರಗಳನ್ನು ನಾವು ಅದರ ಪ್ರಯೋಜನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ವಿವಿಧ ಜಾತಿಯ ಮೀನುಗಳನ್ನು ಬೆಳೆಸಿ ಹೆಚ್ಚಿನ ಉತ್ಪಾದನೆಯನ್ನು ಪಡೆಯುವಂಥ ಒಂದು ವಿಧಾನವನ್ನೇ ಮಿಶ್ರ ಮೀನು ಸಾಕಾಣಿಕೆ ಅಂತ ಹೇಳ್ತೀವಿ. ಇದನ್ನು ನಾವು ಇಂಗ್ಲೀಷಲ್ಲಿ ಕಾಂಪೋಸಿಟ್ ಫಿಶ್ ಕಲ್ಚರ್ ಅಂತ ತಾವು ಕೇಳಿರ್ಬೋದು, ಅಥವಾ ಪಾಲಿಕಲ್ಚರ್ ಅಂತಲೂ ಕೆಲವರು ಹೇಳ್ತಾರೆ ಇದನ್ನು. ಅಂದರೆ ಮುಖ್ಯವಾಗಿ ಇದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತೀರ? ನೋಡಿ, ಈಗ ತಮಗೆಲ್ಲರಿಗೂ ತಿಳಿದೋ ರೀತಿಯಲ್ಲಿ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಇರುವ ಜನಸಂಖ್ಯೆಗಿಂತ ಈಗಿನ ಕನಿಷ್ಠ ಒಂದು 4-5 ಪಟ್ಟು ಜಾಸ್ತಿ ಹೆಚ್ಚಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಆಹಾರದ ಬೇಡಿಕೆ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಮುಖ್ಯವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಿ, ಈ ರಾಷ್ಟ್ರಗಳಲ್ಲಿ ಆಹಾರದ ಸುಭದ್ರತೆ ಮತ್ತೆ ಈ ಜೀವನೋಪಾಯದ ದೃಷ್ಟಿಯಲ್ಲಿ ಈ ಮೀನುಗಾರಿಕೆ ತುಂಬಾ ಒಂದು ಮುಖ್ಯವಾದಂತಹ ಒಂದು ಪ್ರಾಧಾನ್ಯತೆಯನ್ನು ಹೊಂದಿದೆ. ಈ ತಮಗೆಲ್ಲ ತಿಳಿದ ರೀತಿಯಲ್ಲಿ ಮೀನು ಒಂದು ಸಂಪೂರ್ಣ ಆಹಾರ ಅಥವಾ ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದರಲ್ಲಿ ನಮಗೆ ಮನುಷ್ಯನಿಗೆ ಏನೇನು ಬೇಕು, ಈ ಸಸಾರಜನಕ ಪ್ರೋಟೀನ್ ಅಂತ ಹೇಳ್ತೀವಿ, ಇನ್ನು ಅಸಂತೃಪ್ತ ಕೊಬ್ಬು, ಈಗ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅವೆಲ್ಲ ಕೇಳಬಹುದು. ಆರೋಗ್ಯದ ನಿಟ್ಟಿನಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಇದನ್ನು. ಪಿಷ್ಟಗಳು, ಖನಿಜಗಳು, ಅವಶ್ಯಕವಂತ ಅಮಿನೋ ಆಮ್ಲಗಳು, ಜೀವಸತ್ವಗಳು, ಇವೆಲ್ಲ ಕೂಡ ಸಂಪೂರ್ಣವಾದಂತಹ ಕೊಡುವಂತ ಒಂದು ಆಹಾರವಾಗಿದೆ ಈ ಮೀನು. ತಾವು ಈಗಾಗಲೇ ಹೇಳಿದ ರೀತಿಯಲ್ಲಿ ಮಾಂಸಗಳು ಮನುಷ್ಯನಿಗೆ ಒಂದು ಪ್ರೋಟೀನ್ ಕೊಡುವಂತಹ ಆಹಾರ. ವಿವಿಧ ಮಾಂಸಗಳಿಗೆ ನೀವು ತುಲನೆ ಮಾಡಿದಲ್ಲಿ ಮೀನಿನ ಮಾಂಸ ಅತ್ಯುತ್ಕೃಷ್ಟವಾದಂತಹ ಒಂದು ಮಾಂಸ ಅಂತ ಹೇಳಿ ವಿಜ್ಞಾನಿಗಳು ಕಂಡುಹಿಡಿದ್ದಾರೆ. ಈ ಕಾರಣಕ್ಕಾಗಿ ಜಗತ್ತಿನಲ್ಲಿ ಮೀನಿಗೆ ಒಂದು ಆಹಾರದಲ್ಲಿ ವಿಶೇಷವಾದಂತಹ ಒಂದು ಪ್ರಮುಖ ಸ್ಥಾನವಿದೆ. ಇನ್ನು ತಾವು ಹೇಳಬಹುದು, ಈಗ ಸಮುದ್ರದಲ್ಲಿ ಕೂಡ ಮೀನು ಸಿಗ್ತಾ ಇದೆ. ಸೊ ಇದರಲ್ಲಿ ಈ ಸಿಹಿ ನೀರಿನಲ್ಲಿ ಬೆಳೆಯುವಂತಹ ಮೀನುಗಳದ್ದು ಏನು ವಿಶೇಷ ಅಂತ ಕೇಳಬಹುದು. ತಮಗೆ ತಿಳಿದ ರೀತಿಯಲ್ಲಿ ಕಳೆದ 4-5 ವರ್ಷಗಳಲ್ಲಿ ಸಮುದ್ರದಲ್ಲಿ ಸಿಗುವ ಮೀನಿನ ಆಹಾರದ ಪ್ರಮಾಣ ತುಂಬಾ ಗಣನೀಯವಾಗಿ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಬೆಳೆಯುವಂತಹ ಮೀನುಗಳಿಗೆ ವಿಶೇಷ ಪ್ರಾಧಾನ್ಯತೆಯನ್ನು ನಾವು ಕೊಡುವಂತಹ ಒಂದು ಪ್ರಸಂಗ ಬಂದಿದೆ. ಅಂದ್ರೆ ಈ ಮಿಶ್ರ ಮೀನು ಸಾಕಾಣಿಕೆಯ ವೈಶಿಷ್ಟ್ಯ ಏನು ಅಂತೀರಿ? ಈಗ ನೋಡಿ, ಮಿಶ್ರ ಮೀನು ಸಾಕಾಣಿಕೆ ಮತ್ತು ವರ್ಸಸ್ ಏಕತಳಿ ಪಾಲನೆ ಅಂತ ಹೇಳ್ಬೋದು. ಈಗ ಏಕತಳಿ ಪಾಲನೆಯಲ್ಲಿ ಒಂದೇ ಜಾತಿಯ ಮೀನುಗಳನ್ನು ನಾವು ಸಾಕುವಂಥದ್ದು, ಮಿಶ್ರ ಮೀನು ಸಾಕಾಣಿಕೆಯಲ್ಲಿ ವಿವಿಧ ಜಾತಿಯ ಮೀನುಗಳನ್ನು ಸಾಕುವಂಥದ್ದು. ಈ ಏಕತಳಿತ ಪಾಲನೆಗೆ ಕೆಲವು ತನ್ನದೇ ಆದ ಲಿಮಿಟೇಷನ್ಸ್ ಅಥವಾ ಇತಿಮಿತಿಗಳು ಅಂತ ಇದೆ. ಈ ಇತಿಮಿತಿಗಳು ಯಾವ ರೀತಿ ಅಂತ ಹೇಳಿ ಒಂದು ಉದಾಹರಣೆಗೆ ನಾವು ಹೇಳ್ತಿದ್ರೆ, ಭಾರತದಲ್ಲಿ ಅತಿ ಮುಖ್ಯವಾಗಿ ನಾವು ಪ್ರಾಚೀನ ಕಾಲದಿಂದಲೂ ಬಹಳ ಹಿಂದಿಲಿಂದ ನಡೆಯುವಂಥದ್ದು ಗೆಂಡೆ ಮೀನುಗಳ ಪಾಲನೆ ಬಹಳ ಹಿಂದಿಲಿಂದ ನಡೆಯುವಂಥದ್ದು. ಈ ಗೆಂಡೆ ಮೀನುಗಳ ಆಹಾರದ ಈಗ ಫುಡ್ ಸೆಲೆಕ್ಟಿವಿಟಿ ಅಂತ ಹೇಳ್ತೀವಿ, ಅದು ಒಂದೊಂದು ಜಾತಿಯ ಮೀನುಗಳಿಗೆ ಒಂದೊಂದು ರೀತಿಯಾಗಿದೆ. ಕೆಲವು ಜಾತಿಯ ಗೆಂಡೆ ಮೀನುಗಳು ನೀರಿನ ಮೇಲ್ಭಾಗದಲ್ಲಿರುವ ಆಹಾರವನ್ನು ಮಾತ್ರ ಸೇವಿಸುವಂಥ, ಕೆಲವು ನೀರಿನ ನಡುಭಾಗದಲ್ಲಿ ಇರುವಂತಹ ಆಹಾರವನ್ನು ಮಾತ್ರ ಸೇವಿಸೋದು, ಕೆಲವು ನೀರಿನ ಕೆಳಭಾಗದಲ್ಲಿರುವಂತಹ ಆಹಾರವನ್ನು ಸೇವಿಸೋದು. ಸೊ ಈ ನಿಟ್ಟಿನಲ್ಲಿ ನಾವು ಏಕತಳಿ ಪಾಲನೆ ಮಾಡಿದಲ್ಲಿ ಒಂದೇ ಸ್ತರದಲ್ಲಿರುವಂತಹ ಆಹಾರವನ್ನು ಮಾತ್ರ ನಾವು ಸದುಪಯೋಗ ಪಡಿಸ್ಕೋಬಹುದು, ಇನ್ನು ಉಳಿದ ಎರಡು ಸ್ತರಗಳಿರುವ ಆಹಾರ ವೇಸ್ಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ವಿವಿಧ ಸ್ತರಗಳಲ್ಲಿ ಲಭ್ಯ ಇರುವಂತಹ, ಈಗ ನಾವು ಒಂದು ಕೊಳದಲ್ಲಿ ಮೂರು ಸ್ತರಗಳಲ್ಲಿ ಕೂಡ ಆಹಾರ ಲಭ್ಯವಿರುತ್ತೆ. ಯಾವ್ದು ಆಹಾರ ಅಂದ್ರೆ ತಮಗೆ ತಿಳಿದ ರೀತಿಯಲ್ಲಿ ನೈಸರ್ಗಿಕ ಆಹಾರ. ಈ ವಿವಿಧ ಸ್ತರಗಳಲ್ಲಿ ಇರುವ ಆಹಾರಗಳನ್ನು ನಾವು ಸದುಪಯೋಗ ಪಡಿಸುವ ನಿಟ್ಟಿನಲ್ಲಿ ನಾವು ಮೇಲ್ಭಾಗದಲ್ಲಿ ಆಹಾರ ಸೇವಿಸುವಂತ, ನಡುಭಾಗದಲ್ಲಿ ಆಹಾರ ಸೇವಿಸುವಂತ, ಇನ್ನು ಕೆಳಭಾಗದಲ್ಲಿ ಆಹಾರ ಸೇವಿಸುವಂತ ಮೂರು ತಳಿಗಳ ಮೀನುಗಳನ್ನು ನಾವು ಒಟ್ಟಿಗೆ ಸಾಕಣೆ ಮಾಡಿದಲ್ಲಿ ಇದು ಇದರ ವಿಶೇಷತೆ. ಇನ್ನೊಂದು ಇದರಲ್ಲಿ ಇನ್ನೊಂದು ವಿಶೇಷವಾದಂತ ಗುಣ ಅಂದ್ರೆ ಈ ಒಂದು ಮೀನು ಇನ್ನೊಂದು ಮೀನಿಗೆ ಸ್ಪರ್ಧೆ ಒಡ್ಬಾರ್ದು, ಆಹಾರಕ್ಕಾಗ್ಲಿ ಸ್ಥಳಕ್ಕಾಗ್ಲಿ ಸ್ಪರ್ಧೆ ಒಡ್ಲಾರದಂತಹ ಈ ವಿವಿಧ ತಳಿಯ ಮೀನುಗಳನ್ನು ನಾವು ಸಾಕಣೆ ಮಾಡುವುದೇ ಈ ಮಿಶ್ರ ಮೀನು ಸಾಕಾಣಿಕೆಯ ಒಂದು ವಿಶಿಷ್ಟ. ಅಂದ್ರೆ ಇವೆಲ್ಲ ವಿವಿಧ ಜಾತಿಯ ಮೀನು ಮರಿಗಳು ಸಾಮರಸ್ಯದಿಂದ ಇದ್ದು ಆಹಾರವನ್ನು ಬಳಸಿಕೊಂಡು ಬೆಳೀತಾರೆ. ಇನ್ನ ಈ ಮಿಶ್ರ ಮೀನು ಬೇಸಾಯವನ್ನ ನಾವು ಎಲ್ಲಿ ಮಾಡ್ಕೋಬಹುದು ಅಂತೀರಿ? ನೋಡಿ, ಇದನ್ನು ನಾವು ಸುಮಾರು ಕನಿಷ್ಠ ಒಂದು 8-10 ತಿಂಗಳಾದರೂ ನೀರು ನಿಲ್ಲುವಂತಹ ಕೇರ್ಗಳು ಬಹಳ ಮುಖ್ಯ. ಈ ಕೆಲವರು ನಮ್ಮಲ್ಲಿ ಬರೆದ್ರೆ ಆಯ್ತಾರೆ, ಸರ್ ನಮ್ಮಲ್ಲಿ ಒಂದು 3 ತಿಂಗಳು ನೀರು ನಿಲ್ಲುತ್ತೆ, ಸಣ್ಣ ಕುಂಟೆ ಇದೆ, ಇದು ಮೀನು ಕೃಷಿಗೆ ಯೋಗ್ಯವಲ್ಲ, ಉಳಿಗ ಪ್ರಾಣಿಗಳ ತರ ಅಷ್ಟು ವೇಗವಾಗಿ ಮೀನುಗಳು ಬೆಳೆಯಲ್ಲ. ಕನಿಷ್ಠ ಒಂದು 8 ತಿಂಗಳಾದರೂ ಇರುವಂತಹ ನೀರಿನ ಅವಶ್ಯಕತೆ ಇರುತ್ತೆ. ಇನ್ನು ನಮ್ಮ ಸಾಮಾನ್ಯವಾಗಿ ನಮ್ಮ ಎಲ್ಲಾ ರೈತರ ಹೊಲಗಳಲ್ಲಿ ಒಂದು ಕೃಷಿ ಹೊಂಡಗಳು ಅಂತ ಇರುತ್ತೆ. ಇನ್ನು ನೀರು ಸಾಕಾಣಿಕೆ ಈಗ ಸ್ಟೋರೇಜ್ ಕಮ್ ಇರಿಗೇಷನ್ ಟ್ಯಾಂಕ್ಸ್ ಅಂತ ತಾವು ಕೇಳಿರಬಹುದು, ಈ ರೀತಿ ಟ್ಯಾಂಕ್ಗಳು ಇರುತ್ತವೆ. ಇನ್ನು ಕೆಲವರ ರೈತರಲ್ಲಿ ಚೆಕ್ ಡ್ಯಾಮ್ಗಳು ಇರುತ್ತವೆ, ಇನ್ನು ಕಲ್ಲು ತೆಗೆದಂತ ಕ್ವಾರಿಗಳು ಇರುತ್ತೆ, ಕುಂಟೆಗಳು ಇರುತ್ತೆ. ಈ ಒಂದು ಎಲ್ಲೆಲ್ಲಿ ನೀರು ಇರುತ್ತವೆ ಅಲ್ಲಿ ಮೀನು ಬೆಳೆಸಬಹುದು ಅಂತ ಒಂದು ಚೀನಾದ ಒಂದು ಗಾದೆ ಮಾತೆ ಇದೆ. ಅಂದ್ರೆ ಕನಿಷ್ಠ 8-10 ತಿಂಗಳು ನೀರು ಇರಬೇಕಾಗುತ್ತೆ. ಕನಿಷ್ಠ ಆಳ ಎಷ್ಟಿರಬೇಕಾಗುತ್ತೆ ಅಂತ? ಆಳ ನೋಡಿ, ಕನಿಷ್ಠ ಒಂದು 3 ಅಡಿ ಆದರೂ ನೀರು ಆಳ ಇರಬೇಕಾಗುತ್ತೆ. ಇಲ್ಲದ್ರೆ ಯಾಕಂದ್ರೆ ಈ ಬಿಸಿಲಿಗೆ ನೀರಿನ ತಾಪಮಾನ ಹೆಚ್ಚುವುದರಿಂದಾಗಿ ಮೀನುಗಳ ಸ್ವಲ್ಪ ಸಾವನ್ನು ಒಪ್ಪುವಂತ ಸಾಧ್ಯತೆ. ಅಂದ್ರೆ ಅದರಲ್ಲಿರುವಂತಹ ಈ ಒಂದು ಆಮ್ಲಜನಕ ಅದು ಆಮ್ಲಜನಕ ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಇದೆ. ಈಗ ಯಾರಾದರೂ ಈ ಮೀನು ಕೃಷಿಗಾಗಿ ಕೊಳವನ್ನ ಮಾಡ್ಕೋಬೇಕು ಅಂದ್ಕೊಂಡ್ರೆ ಯಾವ ಪ್ರದೇಶವನ್ನು ಆರಿಸಿಕೊಂಡ್ರೆ ಒಳ್ಳೇದು ಅಂತ? ಈಗ ನೋಡಿ, ಅವರ ಜಮೀನಿನಲ್ಲಿ ಒಂದು ತಗ್ಗಾದ ಪ್ರದೇಶ ಏನಾದ್ರೂ ಇದ್ರೆ ಅದನ್ನು ಗುರುತಿಸಿ ಅದು ಮೀನು ಕೃಷಿ ಮಾಡ್ಲಿಕ್ಕೆ ಯೋಗ್ಯ. ಯಾಕಂದ್ರೆ ತಗ್ಗಾದ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನೀರು ನಿಲ್ಲುತ್ತೆ. ಇನ್ನು ಎತ್ತರವಾದ ಪ್ರದೇಶದಲ್ಲಿ ನಾವು ಕೊಳ ಮಾಡಿದ್ರೆ ಏನಾಗುತ್ತೆ, ನೀರು ಬಸಿದು ಹೋಗುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು ಅತಿ ಮುಖ್ಯವಾದ ಗುಣಲಕ್ಷಣ ಮಣ್ಣಿದೆ ಏನಂದ್ರೆ, ನೀರು ಬಸಿದು ಹೋಗುವಂತದ್ದನ್ನು ತಡೆಯುವಂತ ಕೆಪಾಸಿಟಿ ಇದೆಯೋ ಅಂತ ನಾವು ತಿಳ್ಕೊಳ್ಬೇಕಾಗ. ಸಾಮಾನ್ಯವಾಗಿ ಮಣ್ಣಿನಲ್ಲಿ ಜೇಡಿ ಅಂಶ ಕೂಡ ಇರುತ್ತೆ, ಸುಮಾರು ಒಂದು 30-40% ಜೇಡಿ ಅಂಶ ಇದ್ರೆ ಆ ಮಣ್ಣು ಮೀನು ಕೃಷಿ ಕೊಳವನ್ನು ಮಾಡಲಿಕ್ಕೆ ಬಹಳ ಯೋಗ್ಯವಂತಹದ್ದು. ಇನ್ನು ಈ ಮಣ್ಣಿನ ಅಂಟುತನವನ್ನು ನಾವು ಸರಳವಾಗಿ ಪರೀಕ್ಷೆ ಮಾಡಲಿಕ್ಕೆ ಒಂದು ಸರಳವಾದ ಒಂದು ವಿಧಾನ ಇದೆ. ಅದೇನಂದ್ರೆ, ಒಂದು ಹಿಡಿ ಮಣ್ಣು ತಗೊಳ್ಳೋದು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋದು, ಅದನ್ನು ಈಗ ನಾವು ಕೈಯಲ್ಲಿ ಮುದ್ದೆ ಒಂದು ಉಂಡೆ ತರ ಮಾಡೋಕ್ಕೆ ಪ್ರಯತ್ನ ಮಾಡೋದು. ನಿಮ್ಮಲ್ಲಿ ಉಂಡೆ ಮಾಡಕ್ಕೆ ಆಯ್ತು ಅಂದ್ರೆ ಅದು ಸ್ವಲ್ಪ ಅಂಟು ಇದೆ ಅಂತ, ಅದು ಉಂಡೆ ಮಾಡ್ಲಿಕ್ಕೆ ಆಗದೆ ಅದು ಪುಡಿಪುಡಿಯಾಗಿ ಹೋಗುವಂತಿದ್ರೆ ಅದರಲ್ಲಿ ಮರಳಿನ ಅಂಶ ಜಾಸ್ತಿ ಇದೆ ಅಂತ ನಾವು ಒಂದು ಸರಳವಾಗಿ ಪರೀಕ್ಷೆ ಮಾಡುವಂತ. ಕೆಲವು ಪ್ರದೇಶಗಳಲ್ಲಿ ಸವಳು ಜವಳು ಜಮೀನು ಅಂತ ಜವಳು ಜಮೀನು ಅಂತ, ಇಂಥ ಪ್ರದೇಶಗಳು ಮೀನು ಕೃಷಿ ಕೊಳ ಮಾಡ್ಲಿಕ್ಕೆ ಅತ್ಯುತ್ತಮ. ಯಾಕೆಂದ್ರೆ ಅವನ್ನ ಬೇರೆ ಕೃಷಿಗೂ ನಾವು ಬಳಸಿಕೊಳ್ಳಲು ಸಾಧ್ಯ ಇಲ್ಲ. ಸೊ ಕೇವಲ ಮೀನು ಕೃಷಿಗೆ ಮಾತ್ರ ಉಪಯೋಗ ಮಾಡ್ಕೋಬಹುದು. ಈಗ ಈ ಮೀನು ಕೊಳಗಳನ್ನ ಮಾಡ್ಕೊಳ್ಳೋದಾದ್ರೆ ಆ ಕೊಳ ಹೇಗಿರ್ಬೇಕು ಅಂತೀರಿ? ನೋಡಿ, ಈ ಕೊಳ ಆಕಾರ ಹೇಗಿರ್ಬೇಕು ಅಂತ ಯಾವ್ದೇನು ಲೆಕ್ಕ ಇಲ್ಲ, ಅದು ಹೇಗಿದ್ರು ಇರ್ಬೋದು, ಮೀನುಗಳಿಗೆ ಬೆಳೀಲಿಕ್ಕೆ ಅದೇನು ಸಮಸ್ಯೆ ಆಗಲ್ಲ. ಮತ್ತೆ ಈಗ ನಾವು ಅದನ್ನು ನಿರ್ವಹಣೆ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಲೆಕ್ಕದಲ್ಲಿ ನಾವು ಹೇಳ್ತಿದ್ರೆ ಅದೊಂದು ಚೌಕಾಕಾರ ಅಥವಾ ಒಂದು ಆಯತಾಕಾರ ಇದ್ರೆ ಬಹಳ ಒಳ್ಳೆ. ಈಗ ಯಾಕೆ ಅಂದ್ರೆ ಈಗ ಒಂದು ಬಲೆ ಹಾಕಿ ಎಳೆಯೋದು ಅಂತ ಇಟ್ಕೊಳ್ತೀವಿ. ಈಗ ನೀವು ವೃತ್ತಾಕಾರ ಇದ್ರೆ ಬಲೆ ಹಾಕಿದಾಗ ಸಂಪೂರ್ಣವಾಗಿ ಮೀನುಗಳು ಬರಲ್ಲ. ಸೊ ಈ ನಿಟ್ಟಿನಲ್ಲಿ ಒಂದು ಆಯತಾಕಾರ ಇದ್ರೆ ಬಹಳ ಉತ್ತಮ. ಇನ್ನು ಕನಿಷ್ಠ ಒಂದು ಗಾತ್ರ ಎಷ್ಟಿರ್ಬೋದು, ಒಂದು ಕಾಲು ಎಕರೆಗೆ ಅಂತ ಮೇಲ್ಪಟ್ಟಿ ಇದ್ರೆ ಉತ್ತಮ. ಯಾಕಂದ್ರೆ ಒಂದು ಲಾಭದಾಯಕ ಮೀನು ಕೃಷಿ ಮಾಡಬೇಕಾದ್ರೆ ಸಣ್ಣ ಒಂದು ಗುಂಟೆದಲ್ಲಿ ಅಷ್ಟು ಹೆಚ್ಚು ಲಾಭದಾಯಕ, ಒಂದು 10 ಗುಂಟೆ 10 ಗುಂಟೆ ಇದ್ರೆ ಬಹಳ ಉತ್ತಮ. ಯಾಕಂದ್ರೆ ಮನೆ ಖರ್ಚಿಗೆ ಮಾಡಬಹುದು, ನೀವು 1 ಗುಂಟದಲ್ಲಿ ಮಾಡಬಹುದು, 2 ಗುಂಟದಲ್ಲಿ ಮಾಡಬಹುದು. ಸೊ ಒಂದು ಲಾಭದಾಯಕ ಮೀನು ಕೃಷಿ ಮಾಡಿದ್ರೆ ಒಂದು ಕಾಲು ಎಕರೆಗೆ ಅಂತ ಹೆಚ್ಚಿದ್ರೆ ಬಹಳ ಉತ್ತಮ. ನಾವು ಈಗಾಗಲೇ ಮಾತಾಡಿದ ರೀತಿಯಲ್ಲಿ ಕೊಳದ ಆಳ ಒಂದು 5-6 ಅಡಿ ಇರಬೇಕು, 3 ಅಡಿ ಎಷ್ಟಾದ್ರೂ ನೀರು ಆದರೂ ನಿಲ್ಲಿಸಬೇಕು. ಇಲ್ಲಾಂದ್ರೆ ನಾವು ಈಗಾಗಲೇ ಮಾತಾಡಿದ ರೀತಿಯಲ್ಲಿ ನೀರಿನ ಬಿಸಿ ಆಗುವಂಥದ್ದು, ಈ ಥರ ತೊಂದರೆಗಳು ಕೂಡ ಆಗುತ್ತೆ. ಇನ್ನು ಈ ಕೊಳಕ್ಕೆ ನೀರು ಒಳಗೆ ಬರುವಂಥ ತೂಬುಗಳೇನಾದರೂ ಇದ್ರೆ ಅದಕ್ಕೆ ಜಾಲರಿಯನ್ನು ಕಟ್ಟಬೇಕಾಗುತ್ತೆ. ಯಾಕಂದರೆ ಬೇರೆ ನಮಗೆ ಬೇಡದಂಥ ಮೀನುಗಳು ಬರುವಂಥದ್ದನ್ನು ಹೌದು ಅದನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿಯಾಗಿ ನೀರು ಹೆಚ್ಚು ಆಗಿ ನಮ್ಮ ಕೊಳದಿಂದ ಹೊರಗೆ ಹೋಗುವಂಥ ತೂಬುಗಳಿರ್ತಾವೆ, ಹಾಗೆ ಕೂಡ ಜಾಲರಿ ಕಟ್ಟಬೇಕು. ಯಾಕಂದರೆ ನಾವು ಸಾಕಿದಂಥ ಮೀನುಗಳು ಹೊರಗೆ ಹೋಗಬಾರ್ದು. ಕೆಲವು ರೈತರು ಈ ಕೊಳದ ನೀರನ್ನು ಕೃಷಿಗೆ ಕೂಡ ಉಪಯೋಗಿಸ್ಕೊಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಇದು ಕೂಡ ಬಹಳ ಮುಖ್ಯ. ಇನ್ನು ಕೊಳದ ಒಡ್ಡು ಯಾವ ರೀತಿ ಇರಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಈ ಒಡ್ಡು ನಾವು ಸ್ಲೋಪ್ ಆಗಿರಬೇಕು, 2:1 ಈ ನಿಷ್ಪತ್ತಿಯಲ್ಲಿ ಸ್ಲೋಪ್ ಆಗಿರ್ಬೇಕು. ಯಾಕಂದ್ರೆ ಈಗ ನೀರಿನ ಪ್ರೆಷರಿಂದಾಗಿ ಏನಾಗುತ್ತೆ ಅಂದ್ರೆ ಒಡ್ಡು ಜಾರಿಕೊಂಡು ಕೆಳಗೆ ಬರುತ್ತೆ. ಈ ನಿಟ್ಟಿನಲ್ಲಿ ಸ್ಲೋಪ್ ಆಗಿ ಇದ್ರೆ ಬಹಳ ಉತ್ತಮ. ಇನ್ನು ಈ ಒಡ್ಡಲ್ಲಿ ನಾವು ಅದನ್ನು ಸದುಪಯೋಗ ಪಡಬಹುದು. ಈ ಒಡ್ಡಿನಲ್ಲಿ ನಾವು ಹುಲ್ಲು ಬೆಳೆಸಬಹುದು, ಇನ್ನು ತರಕಾರಿ ಬಳ್ಳಿಗಳನ್ನು ಕೂಡ ಬೆಳೆಸಬಹುದು. ಇನ್ನು ಒಂದು ಹೊಸದಾಗಿ ಕೆಲವರು ಕೆಲವು ಮಾಡ್ತಾರಲ್ಲ, ಅವ್ರದ್ದು ಒಂದು ಸಮಸ್ಯೆ ಏನಂದ್ರೆ ನೀರು ಫಾಸ್ಟ್ ಆಗಿ ಬಸಿದು ಹೋಗುವಂತ. ಇಂತ ಅವರಿಗೆ ಒಂದು ಉಪಾಯ ಏನಂದ್ರೆ, ಈ ಮೊದಲು ಒಂದು 1/2 ಅಡಿಯಷ್ಟು ನೀರು ನಿಲ್ಲಿಸಬಹುದು. ಹೊಸ ಕೆರೆ ಮಾಡಿ ನಂತರ ತಕ್ಷಣ ಮೀನು ಸಾಕಾಣಿಕೆ ಮಾಡಬಾರ್ದು. 1/2 ಅಡಿ ನೀರು ತುಂಬಿಸಿ ತಾಜಾ ಸಗಣಿ ಸಿಗುತ್ತೆ ಹಟ್ಟಿಯಲ್ಲಿ, ಸಗಣಿ ಸಿಗುತ್ತೆ, ಸ್ವಲ್ಪ ಸಿಕ್ಕದಲ್ಲಿ ಒಂದು ಸ್ವಲ್ಪ ಜೇಡಿ ಮಣ್ಣು, ಇದು ಎರಡನ್ನು ಮಿಶ್ರಣ ಮಾಡಿ ಸ್ವಲ್ಪ ಹಾಗೆ ಈ 1/2 ಅಡಿ ನೀರಿನಲ್ಲಿ ಹಾಗೆ ಕಲಸಿ ಬಿಟ್ಟು ಬಿಡೋದು. ಈಗ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಸೂಕ್ಷ್ಮ ರಂಧ್ರಗಳಿರುತ್ತಲ್ಲ, ಅದರಲ್ಲಿ ನಿಂತ್ಕೊಂಡು ಇದು ಸ್ವಲ್ಪ ಒಂದು ಭದ್ರತೆ ಒಂದು ಮಾಡುತ್ತೆ, ನೀರು ಬಸಿದೋಗೋದನ್ನು ಕಡಿಮೆ ಆಗುತ್ತೆ. ಇದು ಒಂದು ಉಪಾಯ, ಒಂದು ಸರಳವಾದಂತ ಒಂದು ಉಪಾಯ. ಈಗ ಮುಖ್ಯವಾಗಿ ನಾವು ಈ ಮೀನು ಸಾಕಾಣಿಕೆ ಮಾಡೋದಕ್ಕೆ ನೀರು ಬಹಳ ಮುಖ್ಯವಾದ, ಈ ನೀರಿನ ಗುಣ ಹೇಗಿರಬೇಕು ಅಂತೀರಿ? ನೋಡಿ, ನೀರಿನ ಗುಣ ಬಹಳ ಮುಖ್ಯ. ಈಗ ಎಷ್ಟೋ ಸಾರಿ ರೈತರು ನಮ್ಮಲ್ಲಿ ಬರ್ತಾರೆ, ಸರ್ ನಮ್ದು 1,200 ಅಡಿ ಆಳ ಬೋರ್ವೆಲ್ ಇದೆ, ಇದರಿಂದ ನಾವು ಮೀನು ಕೃಷಿ ಮಾಡ್ಬೇಕಂತ ಹೇಳ್ತಾ ಇದ್ರೆ, ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಯಾಕಂದ್ರೆ ಈ ಎಷ್ಟು ಆಳದವಾದಂತ ಬೋರಿಗೆ, ನಾವು ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳು ಹೆಚ್ಚಿನ ರೈತರು ಆಳವಾದಂತ ಬೋರ್ವೆಲ್ ನೀರನ್ನು ಕೃಷಿಗೆ ಉಪಯೋಗ ಮಾಡುವಂತ. ಈ ಎಷ್ಟು ಅಡಿ ಆಳ ಹೋಗುತ್ತೋ ಅಷ್ಟು ನೀರು ಗಡಸು ಅಥವಾ ನಾವು ಹಾರ್ಡ್ನೆಸ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಇನ್ನು ಕ್ಷಾರಿಯತೆ, ಆಲ್ಕಲಿನಿಟಿ ಅಂತ ಹೇಳ್ತೇವೆ, ಇದು ಹೆಚ್ಚು ಹೆಚ್ಚು ಹೋಗ್ತಾ ಇರುತ್ತೆ. ಸೊ ಈ ಹಾರ್ಡ್ ವಾಟರ್ ಅಥವಾ ಗಡಸು ನೀರು ಮತ್ತು ಕ್ಷಾರಿಯ ನೀರು ಮೀನು ಕೃಷಿಗೆ ಅಷ್ಟು ಯೋಗ್ಯವಲ್ಲ. ಇಂತಹ ನೀರಿನಲ್ಲಿ ಮೀನುಗಳು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಮೀನುಗಳು ಹಾಕಿದ ತಕ್ಷಣ ಸತ್ತೋಗುವಂತಹ ಸಾಧ್ಯತೆ ಕೂಡ ಇದೆ. ಹೌದೌದು, ಈ ನಿಟ್ಟಿನಲ್ಲಿ ಎಷ್ಟು ಮೇಲ್ಭಾಗದ ನೀರಿದೆಯೋ ಅಷ್ಟು ಮೀನು ಕೃಷಿಗೆ ಸೂಕ್ತ. ಹಾಗಾದ್ರೆ ಇದು ಏನ್ ಮಾಡ್ಬೇಕು ರೈತರು ಅಂದ್ರೆ, ಸಾಮಾನ್ಯವಾಗಿ ಎಲ್ಲಾ ಕೇಂದ್ರಗಳಲ್ಲಿ ಮಣ್ಣು ನೀರು ಪರೀಕ್ಷಾ ಕೇಂದ್ರಗಳಿರುತ್ತೆ, ಇಲ್ಲಿಗೆ ಈ ಜಿಲ್ಲಾ ಮಟ್ಟದಲ್ಲಿ ಕೂಡ ಇರುತ್ತೆ. ಬಹಳ ಕಡಿಮೆ ಖರ್ಚಲ್ಲಿ ನೀರು ಪರೀಕ್ಷೆ ಮಾಡ್ಲಿಕ್ಕೆ ಆಗುತ್ತೆ. ಒಂದು ನೀರಿನದ್ದು ಹಾರ್ಡ್ನೆಸ್ ಮತ್ತು ಆಲ್ಕಲಿನಿಟಿ ಪರೀಕ್ಷೆ ಮಾಡಿದ್ರೆ ಅದು ಉತ್ತಮ ಅಂತ ಅವರಿಗೆ ತಿಳ್ಕೊಬಹುದು. ಇನ್ನು ಇದು ಮಾತ್ರ ಅಲ್ಲ, ಇದು ಸಾಮಾನ್ಯವಾಗಿ ಆ ನೀರಿನಲ್ಲಿರೋ pH ಅಂತ ಹೇಳಿದ್ರೆ ರಸಸಾರ, ಇದು ಸುಮಾರು 6.5-8.5 ಇರಬೇಕು. ಇನ್ನು ಕರಗಿರೋ ಆಮ್ಲಜನಕ 4-10 ppm ಇರಬೇಕು. ಇನ್ನು ಕ್ಷಾರತೆ 100-120 ppm ಅಂತ ppm ಅಂತ ಹೇಳ್ತೀವಿ ಇರಬೇಕು. ನೈಟ್ರೇಟ್ 2-3 ppm ನಷ್ಟು, ಫಾಸ್ಫೇಟ್ 0.2-0.75 ppm ನಷ್ಟು ಇರಬೇಕು. ಇನ್ನು ನೀರಿನ ಪಾರದರ್ಶಕತೆ ಕೂಡ ಬಹಳ ಮುಖ್ಯ. 30-40 cm ಪಾರದರ್ಶಕತೆ ಇದ್ರೆ ಅದು ಮೀನು ಸಾಕಾಣಿಕೆಗೆ ಬಹಳ ಉತ್ತಮ ಅಂತ ನಾವು ಹೇಳ್ತೀವಿ. ಅಂದ್ರೆ ನಮ್ಮ ರೈತ ಬಾಂಧವರು ಈ ಜಿಲ್ಲಾ ಮಟ್ಟದಲ್ಲಿರುವಂತಹ ಮಣ್ಣು ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿಸ್ಕೋಬಹುದು. ಈಗ ಪ್ರತಿ ಜಿಲ್ಲೆಗೆ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಅದು ಇದೆ, ಅವರು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ಮಾಡ್ಕೊಬಹುದು. ಅಲ್ಲಾದ್ರೂ ಮಾಡಿಸಿಕೊಂಡು ಖಂಡಿತ ಅವರ ಒಂದು ನೀರು ಇದಕ್ಕಾಗಿ ಸೂಕ್ತವಲ್ವಾ ಅಂತ ಪರೀಕ್ಷೆ ಮಾಡ್ಕೊಂಡು ಪ್ರಾರಂಭ ಮಾಡೋದು ಒಳ್ಳೆಯದು. ಬಹಳ ಉತ್ತಮ, ಬಹಳ ಉತ್ತಮ. ಕೆಲವು ಸಂದರ್ಭದಲ್ಲಿ ಈ ದೊಡ್ಡ ಕೆರೆಗಳಿರ್ತವೆ, ಅಲ್ಲಿ ನೀರನ್ನ ಖಾಲಿ ಮಾಡೋದಕ್ಕೆ ಆಗೋದಿಲ್ಲ. ಹೌದು, ಅಲ್ಲಿ ಈ ಮೀನು ಮರಿಗಳನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಯಾವ ಕ್ರಮ ಕೈಗೊಳ್ಬೇಕಾಗತ್ತೆ ಅಂತ? ಹೌದೌದು, ಇದು ಬಹಳ ಮುಖ್ಯ. ಯಾಕಂದ್ರೆ ಈ ಕೆಲವು ಕೆರೆಗಳಲ್ಲಿ ಆಲ್ರೆಡಿ ಬೇರೆ ನೀರಿನ ಜೊತೆಗೆ ಕಳೆ ಮೀನುಗಳು ಅಂತ ಬಂದಿರುತ್ತೆ. ಈ ಕಳೆ ಮೀನುಗಳ ಜೊತೆ ನಾವು ಸಾಕಾಣಿಕೆ ಮೀನುಗಳನ್ನು ಹಾಕಿದರೆ ಈ ಮೀನುಗಳು ಮತ್ತು ನಮ್ಮ ಮೀನುಗಳಿಗೆ ಪೈಪೋಟಿ ಆಗುತ್ತೆ, ಆಹಾರಕ್ಕಾಗಿ ಮತ್ತು ಸ್ಥಳಕ್ಕಾಗಿ ಪೈಪೋಟಿ ಆಗುತ್ತೆ. ಈ ನಿಟ್ಟಿನಲ್ಲಿ ಆದಷ್ಟು ಮಟ್ಟಿಗೆ ಈ ಕಳೆ ಮೀನುಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಬಲೆ ಹಾಕಿ ತೆಗೆದ್ರೆ ಬಹಳ ಉತ್ತಮ, ಇದೊಂದು ಜೈವಿಕ ವಿಧಾನ. ಇನ್ನು ಕೆಲವು ವಿಷಯಗಳನ್ನು, ಜೈವಿಕ ವಿಷಯಗಳಂತೂ ಸಿಗುತ್ತೆ. ಈ ಜೈವಿಕ ವಿಷಯ ಅಂದ್ರೆ ಉದಾಹರಣೆ ಹಿಪ್ಪೆ ಹಿಂಡಿ ಅಂತ ತಾವು ಕೇಳಿರ್ಬೋದು. ಇದನ್ನು ಒಂದು ಎಕರೆಗೆ 8-10 ಕ್ವಿಂಟಲ್ನಂತೆ, ಅಥವಾ ಹೊಂಗೆ ಮರದ ಹಿಂಡಿ ಅಥವಾ ಚಾ ಬೀಜದ ಹಿಂಡಿ, ಇವುಗಳನ್ನು ಒಂದು ಎಕರೆಗೆ 2 ಕ್ವಿಂಟಲ್ನಂತೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಈ ವಿಷದಿಂದಾಗಿ ಕಳೆ ಮೀನುಗಳು ಕೂಡ ಸಾಯುತ್ತೆ. ಇದು ಯಾವುದು ಸಿಗಲ್ಲ ಕೆಲವು ಸಂದರ್ಭದಲ್ಲಿ, ಈ ಹಿಂಡಿಗಳು ಸಿಗೋದಿಲ್ಲ, ಸಿಗದಿಲ್ಲದ್ರೆ ನಮ್ಮ ಸಾಮಾನ್ಯವಾಗಿ ಎಲ್ರಿಗೆ ಯೂರಿಯಾ ಸಿಗುತ್ತೆ, ಬ್ಲೀಚಿಂಗ್ ಪೌಡರ್ ಸಿಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು 40 ಕಿಲೋದಷ್ಟು ಯೂರಿಯಾವನ್ನು ಹಿಂದಿನ ದಿನ ನಾವು ಚೆನ್ನಾಗಿ ಅದನ್ನು ಕದಡಿಸಿ ನೀರಿಗೆ ಹಾಕೋದು ಒಂದು ಎಕರೆಗೆ ನಾನು ಹೇಳ್ತಾ ಇರೋದು. ಆನಂತರ ಮರುದಿನ ಒಂದು 170 ಕಿಲೋದಷ್ಟು ಬ್ಲೀಚಿಂಗ್ ಪೌಡರ್ ಚೆನ್ನಾಗಿ ನೀರಲ್ಲಿ ಕಲಡಿಸಿ ಈ ನೀರಿಗೆ ಸೇರಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಆ ನೀರಿನಲ್ಲಿರೋ ಎಲ್ಲ ಬೇಡದವಾದಂತಹ ಪ್ರಾಣಿಗಳೆಲ್ಲ, ಕಪ್ಪೆಗಳಿರ್ಬೋದು, ಬೇಡದ ಮೀನುಗಳೆಲ್ಲ ಕೂಡ ಸತ್ತೋಗುತ್ತೆ. ಈ ರೀತಿಯಾಗಿ ನಾವು ಶುದ್ಧ ಮಾಡ್ಕೋಬಹುದು. ಅಂದ್ರೆ ಈ ರೀತಿ ನಾವು ಈ ವಿಷವಸ್ತುಗಳು ಅಂದ್ರೆ ಹಿಂಡಿ ಅಂತ ಹೇಳಿದ್ರೆ, ಆಮೇಲೆ ಯೂರಿಯಾ ಅಂತ ಹೇಳಿದ್ರಿ, ಈ ಬ್ಲೀಚಿಂಗ್ ಪುಡಿ ಅಂತ ಹೇಳಿದ್ರಿ, ಇವುಗಳನ್ನ ಹಾಕೋದ್ರಿಂದ ನಾವು ಮುಂದೆ ಏನು ಸಾಕಾಣಿಕೆ ಮಾಡ್ತೀವಲ್ಲ ಮೀನುಗಳು, ಅವುಗಳಿಗೆ ಏನು ತೊಂದರೆ ಆಗಲಿಲ್ಲ? ಅದೇನು ತೊಂದರೆ ಆಗಲ್ಲ, ಯಾಕಂದ್ರೆ ನೋಡಿ ನಾವು ಈ ವಿಷಯಗಳನ್ನು ಹಾಕಿದ ತಕ್ಷಣ ನಾವು ಮೀನು ಮರಿಗಳನ್ನು ಬಿಡಬಾರದು. ಬಹಳ ಮುಖ್ಯವಾದ ಕೇಳಿದ ಪ್ರಶ್ನೆ, ಬಹಳ ಸೂಕ್ತವಾಗಿದೆ. ಯಾಕಂದ್ರೆ ಇದರಲ್ಲಿ ವಿಷಕಾರಿ ಅಂಶ ಇರುತ್ತೆ, ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಸುಮಾರು 20 ದಿನಗಳ ನಂತರ ನಾವು ಮೀನು ಮರಿಗಳನ್ನು ಬಿಡಬೇಕಾಗುತ್ತೆ. ಈ 20 ದಿನಗಳ ಏನಾಗುತ್ತೆ ಅಂದ್ರೆ ಈ ವಿಷಾಂತ ಏನಾಗ್ತಿವಲ್ಲ, ಇವು ನಿಧಾನವಾಗಿ ಜೈವಿಕ ಗೊಬ್ಬರಗಳಾಗಿ ಪರಿವರ್ತನೆ ಆಗಿ ಇವುಗಳಿಂದ ನೀರಿನಲ್ಲಿರುವ ಪೋಷಕಾಂಶಗಳು ಹೆಚ್ಚಾಗಿ ನೈಸರ್ಗಿಕ ಆಹಾರ ಪ್ಲಾಂಕ್ಟನ್ಗಳು ಹೆಚ್ಚು ಹೆಚ್ಚು ಉತ್ಪತ್ತಿಯಾಗುತ್ತೆ. ಇನ್ನೊಂದು ವಿಚಾರ ಏನಂದ್ರೆ, ನಾವು ಊರಿನ ಕೆರೆಗಳಲ್ಲೆಲ್ಲ ಉಪಯೋಗ ಮಾಡ್ತೀವಿ, ಈ ಊರಿನ ಕೆರೆಗಳಲ್ಲಿ ಮಾತ್ರ ಈ ರೀತಿ ವಿಷಯಗಳನ್ನು ಉಪಯೋಗ ಮಾಡಬಾರ್ದು. ಯಾಕಂದ್ರೆ ಜಾನುವಾರುಗಳೆಲ್ಲ ನೀರೆಲ್ಲ ಕುಡಿಯುತ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳು ಆಗಿವೆ, ಈ ವಿಷಯಗಳನ್ನು ಉಪಯೋಗ ಮಾಡಿ ಉಪಯೋಗ ಮಾಡಿದ್ರೆ ಜಾನುವಾರುಗಳಿಗೆ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಯಾರಾದರೂ ಅಂತ ರೈತರು ಮಾತ್ರ ದಯವಿಟ್ಟು ಈ ರೀತಿ ವಿಷಯಗಳನ್ನು ಉಪಯೋಗ ಮಾಡದೆ ಬಲೆಗಳನ್ನು ಉಪಯೋಗ ಮಾಡಿ ಬೇಡವಾದಂತಹ ಮೀನುಗಳನ್ನು ತೆಗೆಯೋದು ಬಹಳ ಉತ್ತಮ. ಇನ್ನು ನಾವು ಮೀನು ಮರಿಗಳನ್ನ ಬಿತ್ತನೆ ಮಾಡಬೇಕಾಗುತ್ತೆ. ಹೌದು, ಈ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಇವುಗಳಿಗೆ ಈ ಗೊಬ್ಬರಗಳನ್ನೇನಾದರೂ ಹಾಕಬೇಕಾಗುತ್ತೆ. ಈಗ ಉಳಿದ ಕೃಷಿಗಳ ತರ ಮೀನು ಕೃಷಿಗಳಲ್ಲಿ ಕೂಡ ಗೊಬ್ಬರಗಳ ಬಳಕೆ ಬಹಳ ಮುಖ್ಯ. ಯಾಕಂದ್ರೆ ಮೀನುಗಳಿಗೆ ನೈಸರ್ಗಿಕ ಆಹಾರ ಅಂದ್ರೆ ಪ್ಲಾಂಕ್ಟನ್ಸ್ ಅಂತ ನಾವು ಹೇಳ್ತೀವಿ, ಈ ಸೂಕ್ಷ್ಮಾಣುಜೀವಿಗಳು, ಸೂಕ್ಷ್ಮ ಸಸ್ಯಗಳು ಸೂಕ್ಷ್ಮ ಪ್ರಾಣಿಗಳು, ಫೈಟೋ ಪ್ಲಾಂಕ್ಟನ್ಸ್, ಜೂ ಪ್ಲಾಂಕ್ಟನ್ಸ್ ಅಂತ ನಾವು ಇಂಗ್ಲೀಷ್ ಹೇಳ್ತೀವಿ. ಇವು ಬೆಳಿಬೇಕಾದ್ರೆ ನೀರಿನಲ್ಲಿ ಪೋಷಕಾಂಶಗಳು ಬಹಳ ಮುಖ್ಯ. ಸೊ ಈ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಸುಮಾರು ಮೀನ್ ಮರಿ ಬಿತ್ತಲಾಗಿಂತ 10-15 ದಿನ ಮುಂಚಿತವಾಗಿ ನಾವು ಪ್ರತಿ ಎಕರೆಗೆ 1-2 ಟನ್ನಷ್ಟು ಸೆಗಣಿ, 1.5 ಟನ್ನಷ್ಟು ಕೋಳಿ ಗೊಬ್ಬರ, 20 ಕಿಲೋದಷ್ಟು ಸೂಪರ್ ಫಾಸ್ಫೇಟ್, 10 ಕಿಲೋದಷ್ಟು ಯೂರಿಯಾ ಗೊಬ್ಬರವನ್ನು ಕೊಳಕ್ಕೆ ಹಾಕಬೇಕು. ಇನ್ನು ನಾವು ಈಗಾಗಲೇ ಹೇಳಿದ ರೀತಿಯಲ್ಲಿ ಕಳೆ ಮೀನಿನ ನಿವಾರಣೆಗಾಗಿ ನಾವು ಹಿಪ್ಪೆ ಹಿಂಡಿ ಅಥವಾ ಬೇರೆ ಯಾವುದಾದ್ರೂ ವಿಷಯಗಳನ್ನು ಉಪಯೋಗ ಮಾಡಿದಲ್ಲಿ ಸೆಗಣಿಯ ಪ್ರಮಾಣವನ್ನು 1 ಟನ್ದಷ್ಟು ಕಡಿಮೆ ಮಾಡಬಹುದು. ಯಾಕಂದ್ರೆ ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡುತ್ತೆ. ಇನ್ನು ನಾವು ರಾಸಾಯನಿಕ ಗೊಬ್ಬರ, ನಾನು ಹೇಳ್ದಿನಿ ಈಗ ಸೂಪರ್ ಫಾಸ್ಫೇಟ್ ಅಂತ ಹೇಳ್ದಿನಿ, ಯೂರಿಯಾ ಅಂತ ಹೇಳ್ದಿನಿ, ಇವನ್ನು ಹಾಕುವಾಗ ಹಾಗೆ ಸುಮ್ಮನೆ ಪುಡಿ ಎಸೆಯುವುದಿಲ್ಲ, ಅದನ್ನು ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಹಾಕೋದ್ರಿಂದ ಅವು ಸಂಪೂರ್ಣವಾಗಿ ನೀರಿನಲ್ಲಿ ಪೋಷಕಾಂಶಗಳನ್ನು ಬಿಡುತ್ತೆ. ಇನ್ನು ಏನಾವಾಗ ಹೊಸ ಕೆರೆಗಳು ಇರುತ್ತೆ, ಹೊಸದಾಗಿ ಮಾಡಿದಂತ ಕೆರೆ, ಹೊಸ ಮಳೆ ಬಂದಾಗ ನೀರೆಲ್ಲ ಕೆಂಪು ಕೆಂಪಾಗಿರುತ್ತೆ ನೋಡಿ. ಸೊ ಅಂತ ಸಂದರ್ಭದಲ್ಲಿ ತಕ್ಷಣ ಮೀನ್ ಮರಿಗಳನ್ನು ಬಿಡದ್ರೆ ಅದರ ಗಿಲ್ಲುಗಳೆಲ್ಲ ಚೌಕಾಗಿರ್ತದೆ, ಮಣ್ಣು ಸಾಯುತ್ತೆ. ಅಂತ ಸಂದರ್ಭ ಏನ್ ಮಾಡ್ತಂದ್ರೆ ನಾವು ಗೊಬ್ಬರ ಮಾಡಿ ಗೊಬ್ಬರ ಹಾಕ್ತಿವಿ, ಈ ಸಗಣಿ ಗೊಬ್ಬರ ಎಲ್ಲ ಹಾಕಿದಾಗ ನಿಧಾನವಾಗಿ ಅದು ತಿಳಿ ಹಸಿರು ಬಣ್ಣ ಆಗುತ್ತೆ. ಇನ್ನು ಈ ಈ ಮಣ್ಣಿನ ಈ ಕಣಗಳು ಆದಷ್ಟು ಬೇಗ ಅದು ಸೆಟ್ಲ್ ಆಗಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಕೆಲವು ಸರಳವಾದಂತ ವಿಧಾನಗಳಿವೆ. ಏನಂದ್ರೆ ಈ ಭತ್ತದ ಹೊಟ್ಟಿ ಇರ್ಬೋದು ರೈತರಲ್ಲಿ, ಅಥವಾ ಮರದ ಕಡ್ಡಿಗಳಿರ್ಬೋದು, ಅಥವಾ ಬೆಂಡೆಕಾಯಿ ಏನಾದ್ರೂ ಬೆಳೆದಿರ್ತಾರಲ್ಲ ಅದರ ಒಣ ಕಡ್ಡಿ ಇರ್ಬೋದು, ಜಿಪ್ಸಮ್ ಇರ್ಬೋದು, ಅಥವಾ ಬಾಳೆ ದಿಂಡು ಇರ್ಬೋದು, ಅಥವಾ ಕಬ್ಬಿನ ಸಿಪ್ಪೆ ಇರ್ಬೋದು, ಇವನ್ನೆಲ್ಲ ನೀರಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಆದಷ್ಟು ಬೇಗ ಈ ಮಣ್ಣಿನ ಕಣಗಳೆಲ್ಲ ಸೆಟ್ಲ್ ಆಗುತ್ತೆ, ಅದನ್ನು ನೀರು ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ, ಆದಷ್ಟು ಬೇಗ ಮೀನು ಮರಿಗಳನ್ನು ಬಿತ್ತನೆ ಮಾಡಬಹುದು. ಅಂದ್ರೆ ಈ ಗೊಬ್ಬರಗಳನ್ನ ಒಂದ್ಸರಿ ಹಾಕಿದ್ರೆ ಸಾಕಾಗುತ್ತೋ ಅಥವಾ ಮತ್ತೆ ಹಾಕ್ತಾ ಇರಬೇಕು? ಇಲ್ಲ ಇಲ್ಲ, ಸಾಕಾಗಲ್ಲ. ನಿರಂತರವಾಗಿ ನಮಗೆ ಆ ಮೀನಿನ ನೈಸರ್ಗಿಕ ಆಹಾರ ಉತ್ಪತ್ತಿ ಆಗಬೇಕಾದ್ರೆ ನಾವು ಮತ್ತೆ ಮತ್ತೆ ಕೊಡಬೇಕಾಗುತ್ತೆ. ಅದೇ ಹೇಗೆ ಅಂದ್ರೆ ಪ್ರತಿ ತಿಂಗಳು 500 ಕಿಲೋದಷ್ಟು ಸೆಗಣಿ, 100 ಕಿಲೋದಷ್ಟು ಕೋಳಿ ಗೊಬ್ಬರ, 30 ಕಿಲೋದಷ್ಟು ಸೂಪರ್ ಫಾಸ್ಫೇಟ್, ಮತ್ತೊಂದು 20 ಕಿಲೋದಷ್ಟು ಯೂರಿಯಾ, ಇವನ್ನು ಕೊಡಬೇಕಾಗುತ್ತೆ. ಇನ್ನು ಈ 1 ತಿಂಗಳು ಕೊಡುವುದನ್ನು ನಾವು ಅರ್ಧ ಪಾಲು ಮಾಡಿ 15 ದಿನಕ್ಕೊಮ್ಮೆ ಕೊಟ್ಟರೆ ಬಹಳ ಉತ್ತಮ. ಇನ್ನು ಮುಖ್ಯವಾಗಿ ನಾವು ಈ ಮಿಶ್ರ ಮೀನು ಸಾಕಾಣಿಕೆಯಲ್ಲಿ ಯಾವ್ಯಾವ ತಳಿಯ ಮೀನುಗಳನ್ನ ಬಿತ್ತನೆ ಮಾಡಬಹುದು ಅಂತೀರಿ? ನೋಡಿ, ನಾವು ಈ ಒಳನಾಡ ಮೀನು ಕೃಷಿಯಲ್ಲಿ ಸಾಮಾನ್ಯವಾಗಿ ಭಾರತೀಯ ಗೆಂಡೆ ಮೀನುಗಳು ಅಂತ ಏನು ಹೇಳ್ತೀವಿ, ಕಟ್ಲ, ರೋಹು, ಮೃಗಾಲು, ಇನ್ನು ವಿದೇಶಿ ಗೆಂಡೆ ಮೀನುಗಳು, ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ, ಸಾಮಾನ್ಯ ಗೆಂಡೆ, ಈ ಜಾತಿ ಮೀನುಗಳನ್ನು ಸಾಮಾನ್ಯವಾಗಿ ನಾವು ಬಿತ್ತನೆ ಮಾಡುವಂಥದ್ದು. ಇವುಗಳು ಏನಂದ್ರೆ ಒಂದನ್ನು ಒಂದು ತಿನ್ನುವುದಿಲ್ಲ, ಮತ್ತೆ ಆಹಾರಕ್ಕಾಗಿ ಸ್ಥಳಕ್ಕಾಗಲಿ ಒಂದಕ್ಕೊಂದು ಪೈಪೋಟಿ ಮಾಡೋದಿಲ್ಲ. ಸೊ ಇನ್ನು ಮೀನುಗಳ ಆಹಾರ ಕ್ರಮ ಮತ್ತು ಆಹಾರ ಸ್ತರಗಳು ಬೇರೆ ಬೇರೆ ಆಗಿದ್ದರಿಂದ ಈ ಕೊಳದ ನೀರಿನಲ್ಲಿ ಲಭ್ಯ ಇರುವ ಎಲ್ಲಾ ಆಹಾರವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಬೆಳೆಯುತ್ತೆ. ಇನ್ನು ಇದು ಮಾತ್ರ ಅಲ್ಲ, ಇದು ನಾವು ಬಹಳ ಹಿಂದಿನಿಂದಲೂ ಮಾಡುವಂಥದ್ದು. ಇದು ಅಲ್ಲದೆ ಇತ್ತೀಚೆಗೆ ನಮ್ಮ ಕರ್ನಾಟಕದ ಸ್ಥಳೀಯ ಇದು ಇಂಡಿಜಿನಸ್ ಕಾರ್ಪ್ಸ್ ಅಂತ ಏನು ಹೇಳ್ತೀವಿ, ಈ ಲೇಬಿಯೋ ಫಿಂಬ್ರೇಟಸ್ ಅಂತ ತಳಿ ಇದೆ, ಲೇಬಿಯೋ ಕಲ್ಬಾಸ್ ಅಂತ ತಳಿ ಇದೆ, ಪಂಟಿಯಸ್ ಪಲ್ಚಲಸ್ ಅಂತ ತಳಿ ಇದೆ, ಆಣೆ ಮೀನುಗಳಿವೆ, ವಿದೇಶಿ ತಳಿಗಳಾದ ಪಂಗೇಶಸ್ ಅಂತ ಕೇಳಿರ್ಬೋದು, ಇತ್ತೀಚೆಗೆ ರೈತರೆಲ್ಲ ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನೈಲ್ ತಿಲಾಪಿ ಅಂತ ಇತ್ತೀಚೆಗೆ ಸಿಗ್ತಾ ಇದಾವೆ. ಇವುಗಳನ್ನು ಕೂಡ ಗೆಣ್ಣೆ ಮೀನುಗಳೊಂದಿಗೆ ಮಿಶ್ರ ಮೀನು ಸಾಕಾಣಿಕೆಯಲ್ಲಿ ಉಪಯೋಗ ಮಾಡಬಹುದು. ಆದರೆ ಮುಖ್ಯವಾಗಿ ಈ ಎರಡು ವಿದೇಶಿ ತಳಿಗಳಿದೆಯಲ್ಲ, ಈ ಪಂಗೇಶಸ್ ಮೀನು ಮತ್ತು ನೈಲ್ ತಿಲಾಪಿಯ, ಇವುಗಳನ್ನು ನಾವು ಸಾಕಾಣಿಕೆ ಮಾಡ್ತಿದ್ರೆ ಮಾತ್ರ ಮೀನುಗಾರಿಕೆ ಇಲಾಖೆ ಅದು ಮೊದಲೇ ನಾವು ಒಂದು ಅನುಮತಿ ಪಡ್ಕೋಬೇಕಾಗುತ್ತೆ. ಅದೊಂದು ನಿಬಂಧನೆ ಇದೆ. ನಿಬಂಧನೆ ಹೌದು. ಮುಖ್ಯವಾಗಿ ಒಂದು ಎಕರೆ ಕೊಳಕ್ಕೆ ಎಷ್ಟು ಮೀನು ಮರಿಗಳನ್ನು ನಾವು ಬಿಡಬೇಕಾಗುತ್ತೆ? ಹೌದು, ಅದಕ್ಕೊಂದು ಲೆಕ್ಕ ಇದೆ. ನೋಡಿ, ಒಂದು ಎಕರೆ ಕೊಳಕ್ಕೆ ಅದರ ಉತ್ಪಾದಕತೆ ಎಷ್ಟಿದೆ ಅದರ ಮೇಲೆ ನಾವು ಮೀನು ಮರಿ ಬಿತ್ತನೆ ಮಾಡಬೇಕಾಗುತ್ತೆ. ಈ ಕೆಲವು ಕೊಳಗಳಲ್ಲಿ ಏನು ತುಂಬಾ ತಿಳಿ ತಿಳಿ ನೀರು ಇರುತ್ತೆ, ಅಲ್ಲಿ ಹೆಚ್ಚು ನೀವು ಹೆಚ್ಚು ಮೀನು ಹಾಕಿದಷ್ಟು ಬೆಳವಣಿಗೆ ಆಗುದಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ನಾವು ಹೇಳ್ತಿದ್ರೆ ಒಂದು ಒಂದು 2,500 to 4,000 ಒಂದು ಎಕರೆಗೆ ಮೀನು ಮರಿಗಳನ್ನು ಬಿತ್ತನೆ ಮಾಡಬಹುದು. ಹೌದು. ಈಗ ಮುಖ್ಯವಾಗಿ ತಾವು ವಿವಿಧ ಜಾತಿಯ ಮೀನು ಮರಿಗಳು ಅಂತ ಹೇಳಿದ್ರಿ. ಹೌದೌದು. ಅವುಗಳನ್ನ ಮುಖ್ಯವಾಗಿ ಯಾವ ಒಂದು ಅನುಪಾತದಲ್ಲಿ ಬಿತ್ತನೆ ಮಾಡಬೇಕು ಅಂತೀರಿ? ಈಗ ನೋಡಿ, ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ 6 ಜಾತಿಯ ಮೀನುಗಳು ಸಿಕ್ಕಿದ್ರೆ ಪ್ರತಿ 100 ಮರಿಗಳಿಗೆ ಒಂದು ಕಟ್ಲಾ ಒಂದು 15 ಮರಿ, ರೋಹು ಒಂದು 25, ಒಂದು ಮೃಗಾಲ ಒಂದು 10, ಬೆಳ್ಳಿಗೆಂಡೆ ಒಂದು 20, ಹುಲ್ಲುಗೆಂಡೆ 10, ಇನ್ನು ಸಾಮಾನ್ಯ ಗೆಂಡೆ 20, ಈ ರೀತಿಯಲ್ಲಿ ಬಿತ್ತನೆ ಮಾಡುವಂಥದ್ದು. ಇನ್ನು 6 ಜಾತಿ ಸಿಗಲ್ಲ, 4 ಜಾತಿ ಇದೆ ಅಂತ ತಿಳ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ ಏನ್ ಮಾಡೋದಂದ್ರೆ, ಒಂದು ಕಟ್ಲಾ 30, ರೋಹು 25, ಮೃಗಾಲ 15 ಮತ್ತು ಸಾಮಾನ್ಯ ಗೆಂಡೆ 30 ಬಿತ್ತನೆ ಮಾಡುದು. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ 4 ಜಾತಿ ಮೀನು ಸಿಗಲ್ಲ, ಬರೀ 3 ಜಾತಿಯ ಮೀನುಗಳು ಸಿಗುವಂತಹ ಸಂದರ್ಭ ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡಬಹುದಂದ್ರೆ, ಒಂದು ಕಟ್ಲಾ 40, ಒಂದು ರೋಹು 30, ಮೃಗಾಲ್ 30 ಅಥವಾ ಮೃಗಾಲ್ ಅಥವಾ ಸಾಮಾನ್ಯ ಗೆಂಡೆ, ಯಾಕಂದ್ರೆ ಇವು ಮೃಗಾಲ್ ಮತ್ತು ಸಾಮಾನ್ಯ ಗೆಂಡೆ ಎರಡು ಕೂಡ ಕೆಳಭಾಗದಲ್ಲಿ ಇರುವಂತಹ ಮೀನುಗಳು. ಸೊ ಎರಡನ್ನು ಹಾಕಬೇಕಾಗಿಲ್ಲ, ಯಾವ್ದು ಸಿಗುತ್ತೋ ಅದು ಅದನ್ನು ಸಾಮಾನ್ಯ ಗೆಂಡೆ 30 ಈ ಪ್ರಮಾಣದಲ್ಲಿ ಬಿತ್ತನೆ ಮಾಡಬಹುದು. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಂದ್ರೆ, ಇಷ್ಟೇ ಮೀನು ಹಾಕೋದಂತಿಲ್ಲ, ಇದು ಲಭ್ಯ ಇರೋ ತಳಿ ಎಷ್ಟು ಲಭ್ಯ ಇದೆ ಅದರ ಆಧಾರದ ಮೇಲೆ ನಾವು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ. ಇನ್ನು ನಾವು ಬಿತ್ತನೆ ಮಾಡ್ತೀವಲ್ಲ ಮೀನು ಮರಿಗಳು, ಇವುಗಳ ಗಾತ್ರ ಎಷ್ಟು ಇರಬೇಕಾಗುತ್ತೆ? ಹೌದು, ಇದು ಬಹಳ ಮುಖ್ಯ. ಯಾಕಂದ್ರೆ ನಾವು ಎಷ್ಟು ಚಿಕ್ಕ ಮೀನು ಮರಿ ಬಿತ್ತನೆ ಮಾಡ್ತೀವೋ ಅಷ್ಟು ಬದುಕುಳಿಯುವಿಕೆ ಪ್ರಮಾಣ ಕಡಿಮೆ. ಓಹೋ, ಎಷ್ಟು ದೊಡ್ಡದು ಬಿತ್ತನೆ ಮಾಡ್ತೀವೋ ಅಷ್ಟು ಬದುಕುಳಿಕೆ ಪ್ರಮಾಣ ಜಾಸ್ತಿ ಇರುತ್ತೆ. ಹೌದು, ಸಾಮಾನ್ಯವಾಗಿ ಒಂದು 5-10 cm ಗಾತ್ರದ ಮೀನು ಮರಿ ಬಿತ್ತನೆ ಮಾಡಿದಲ್ಲಿ ಬಹಳ ಉತ್ತಮ. ಇನ್ನು ಮುಖ್ಯವಾಗಿ ಈ ಸೀಗಡಿನೂ ಕೂಡ ಕೆಲವರು ಮಾಡ್ತಾರೆ. ಅಂದ್ರೆ ಅವಾಗ ನಾವು ಈ ಮಿಶ್ರ ಪಾಲನೆಯಲ್ಲಿ ಅದರ ಒಂದು ಬಿತ್ತನೆ ಪ್ರಮಾಣ ಎಷ್ಟಿರಬೇಕಾಗುತ್ತೆ? ಹೌದು, ಈಗ ನೋಡಿ, ನಾವು ಸಿಹಿ ನೀರಿನ ಸಿಗಡಿಯನ್ನು ಕೂಡ ಮಿಶ್ರ ಮೀನು ಸಾಕಾಣಿಕೆಯಲ್ಲಿ ಈ ಗೆಂಡೆ ಮೀನುಗಳಂತೆ ಮಾಡಬಹುದು. ಈ ಕಟ್ಲಾ ಮತ್ತು ರೋಹು ಮರಿಗಳನ್ನು 2-3 ನಿಷ್ಪತ್ತಿಯಲ್ಲಿ ಒಂದು ಎಕರೆಗೆ 2,000 ಮೊದಲು ಬಿಡಬೇಕು. ಆನಂತರ ಅದರ ಜೊತೆಗೆ ಈ ಸಿಹಿ ನೀರ ಸಿಗಡಿ ಮರಿಯನ್ನು ಒಂದು ಎಕರೆಗೆ 8,000 ಬಿಡಬಹುದು. ಯಾಕಂದ್ರೆ ಅದು ತುಂಬಾ ಚಿಕ್ಕದಾದ ಬೆಳವಣಿಗೆ ಕೂಡ ಕಡಿಮೆ ಇದೆ, ಇದರ ತರ ಕಿಲೋಗಟ್ಟಲೆ ಬರಲ್ಲ, ಒಂದೊಂದು ಮೀನು ಕಿಲೋಗಟ್ಟಲೆ ಬರಲ್ಲ. ಈ ಸಿಗಡಿ ಮೀನುಗಳು ಹಾಕೋದು ಯಾಕಂದ್ರೆ, ಅದರಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕು ಅಂದ್ರೆ, ಸಿಗಡಿ ಮೀನುಗಳು ನೀರಿನ ಕೆಳಭಾಗದಲ್ಲಿ ಇರುವಂತಹ ಮೀನುಗಳಾಗಿರ್ತವೆ. ಈ ಸಂದರ್ಭದಲ್ಲಿ ನಾವು ಕೆಳಭಾಗದಲ್ಲಿ ಇರುವಂತಹ ಮೃಗಾಲ್ ಮತ್ತು ಸಾಮಾನ್ಯ ಗೆಂಡೆ ಮೀನುಗಳನ್ನು ಬಿತ್ತನೆ ಮಾಡಬಾರದು, ಅದು ಬಹಳ ಮುಖ್ಯವಾದಂತ. ಹೌದೌದು. ಜೊತೆಗೆ ಇದರಿಂದ ಅಲ್ಲಿ ಪೈಪೋಟಿ ಆಗುತ್ತೆ. ಹೌದು, ಆ ಕಾರಣಕ್ಕಾಗಿ ನಾವು ಸಾಮಾನ್ಯವಾಗಿ ಸಿಗಡಿ ಪ್ರಯಾಣ ಮಾಡುವಾಗ ಮೃಗಾಲ್ ಅಥವಾ ಕಾಮನ್ ಕಾರ್ಪ್ ಅನ್ನು ಬಿತ್ತನೆ ಮಾಡಬಾರದು. ಅಂದ್ರೆ ಈ ಮಿಶ್ರ ಮೀನು ಪಾಲನೆಯಲ್ಲಿ ಆಹಾರವನ್ನು ಒದಗಿಸುವಂತ ಅಗತ್ಯ ಇರುತ್ತೆ. ಇರುತ್ತೆ ಬಹಳ ಮುಖ್ಯ. ಯಾಕಂದ್ರೆ ಈ ಸಾಮಾನ್ಯವಾಗಿ ಮೀನು ಕೃಷಿಯಲ್ಲಿ ಒಂದು 60% ಹೆಚ್ಚು ಖರ್ಚು ಬರುವಂತ ಒಂದು ಇದು ಆಹಾರ ಖರ್ಚು. ಹೌದು. ಸೊ ಈ ನಿಟ್ಟಿನಲ್ಲಿ ಆಹಾರವನ್ನು ನಾವು ಬಹಳ ಲೆಕ್ಕಾಚಾರ ಮಾಡಿ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಹಿಂದಿನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಅಕ್ಕಿ ತವುಡು ಮತ್ತು ಕಡಲೆಕಾಯಿ ಹಿಂಡಿಯನ್ನು 1:1 ನಿಷ್ಪತ್ತಿಯಲ್ಲಿ ಕೊಡುವಂತದ್ದು. ಆದ್ರೆ ತಮಗೆ ಗೊತ್ತಿರಬಹುದು, 1 ಕಿಲೋ ಕಡಲೆಕಾಯಿ ಹಿಂಡಿ ಅದು ಬೆಲೆ 45 ಆಗಿದೆ ಇತ್ತೀಚೆಗೆ. ಮೊದಲು ತುಂಬಾ ಕಡಿಮೆ ಇತ್ತು, 10-12 ಸಿಗ್ತಾ ಇತ್ತು. ಈಗ 45 ಇರುವಾಗ ನಾವು ಕಡಲೆಕಾಯಿ ಹಿಂಡಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬಾರದು. ಸೊ ಈ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಾವು ಒಂದು ಪ್ರಮಾಣದ ಬದಲಾಗಿ 1 ಕಡಲೆಕಾಯಿ, 1 ತವುಡು ಮತ್ತು 2 ಈ ಗೋವಿನ ಜೋಳದ ಪುಡಿ ಇರಬಹುದು ಅಥವಾ ಅಕ್ಕಿ ನುಚ್ಚಿ ಇರಬಹುದು, ಇದನ್ನು ಕೊಡಬಹುದು. ಇನ್ನು ಕೆಲವು ಬಳ್ಳಾರಿ ಕಡೆ ರೈತರು ಏನ್ ಮಾಡ್ತಾರೆ ಅಂದ್ರೆ, 80% ಅಕ್ಕಿ ತವುಡು, 20% ಕಡಲೆಕಾಯಿ ಹಿಂಡಿ ಈ ಪ್ರಮಾಣದಲ್ಲಿ ಕೂಡ ಕೊಡ್ತಾರೆ. ಈ ನಿಟ್ಟಿನಲ್ಲಿ ತುಂಬಾ ಖರ್ಚು ನಾವು ಕಡಿಮೆ ಮಾಡಬಹುದು. ಇನ್ನು ರೈತರಿಗೆ ತಮ್ಮ ಹೊಲಗಳಲ್ಲಿ ಬೆಳೆಯುವಂತಹ ಸಾಮಾನ್ಯವಾಗಿ ಸಿಗುವಂತಹದ್ದು ಹಲವು ಈ ಐಟಮ್ಗಳು ಇರುತ್ತೆ ನೋಡಿ. ಈಗ ರಾಗಿ ಪುಡಿ ಇರಬಹುದು ಕೆಲವರಲ್ಲಿ, ಕೆಲವರು ಅಕ್ಕಿ ನುಚ್ಚಿ ಇರಬಹುದು, ಇನ್ನು ಗಿರಣಿಯಲ್ಲಿ ಹಿಟ್ಟು ಸಿಗುತ್ತೆ ನೋಡಿ, ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ. ತರಕಾರಿ ತ್ಯಾಜ್ಯ ಇರಬಹುದು, ಹಣ್ಣುಗಳ ತ್ಯಾಜ್ಯ ಇರಬಹುದು, ರೇಷ್ಮೆ ಹುಳ ಇರಬಹುದು, ರಾಗಿ ಮುದ್ದೆ ಇರಬಹುದು, ಈಗ ತಿಂದು ಉಳಿದಿರೋ ಪಶು ಆಹಾರ ಕ್ಯಾಟಲ್ ಫೀಡ್ ಅಂತ ಹೇಳ್ತೀವಿ ಅದಿರಬಹುದು, ಕೃಷಿ ತ್ಯಾಜ್ಯಗಳಿರಬಹುದು, ಹುಳ ಹಿಡಿದಿರೋ ಧಾನ್ಯಗಳಿರಬಹುದು, ಇವುಗಳನ್ನೆಲ್ಲ ನಾವು ಕೂಡ ಮೀನು ಕೃಷಿಯಲ್ಲಿ ಆಹಾರವಾಗಿ ಉಪಯೋಗ ಮಾಡಬಹುದು. ಮತ್ತೆ ಹುಲ್ಲೇನಾದ್ರೂ ಕೊಡಬಹುದು ಹುಲ್ಲು. ಹೌದೌದು. ಈಗ ಈ ಹುಲ್ಲುಗೆಂಡೆ ಮೀನು ಅಂತ ನಾವು ಹೇಳಿದೀವಲ್ಲ, ಹುಲ್ಲುಗೆಂಡೆ ನಾವು ಮೀನು ಸಾಕಿದಲ್ಲಿ ಹುಲ್ಲು ಕೂಡ ಕೊಡಬಹುದು. ಹಸುಗಳಿಗೆ ಕೊಡುವಂತ ನೇಪಿಯರ್ ಹುಲ್ಲು ಇರಬಹುದು, ಅಜೋಲ್ಲಾ ಅಂತ ಕೇಳಿರ್ಬೋದು, ಅಜೋಲ್ಲಾ ಹುಲ್ಲು ಕೊಡಬಹುದು, ಲೆಮ್ನ ಹುಲ್ಲು ಎಲ್ಲ ಕೊಡಬಹುದು. ಅಂದರೆ ಈಗ ಆಹಾರವನ್ನು ನಾವು ಕೊಡೋದಾದರೆ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಒದಗಿಸಬೇಕಾಗುತ್ತೆ? ನೋಡಿ, ಈಗ ಸಾಮಾನ್ಯವಾಗಿ ಆಹಾರದ ಪ್ರಮಾಣವನ್ನು ನಾವು ಮೀನಿನ ದೇಹ ತೂಕದ ಆಧಾರದ ಮೇಲೆ ನಾವು ನಿರ್ಧಾರ ಮಾಡುವಂಥದ್ದು. ಏನು ಮಾಡ್ಬೋದು ಅಂದರೆ, ತಿಂಗಳಿಗೊಮ್ಮೆ ಕೆರೆಯ ಸ್ವಲ್ಪ ಭಾಗದಲ್ಲಿ ಒಂದು ಸಣ್ಣ ಬಲೆ ಹಾಕಿ ಕೆಲವು ಮೀನುಗಳನ್ನು ಹಿಡಿದು ಅದರ ತೂಕ ಎಷ್ಟಿದೆ, ಅದರ ಮೇಲೆ ಹೊಟ್ಟು ಎಷ್ಟು ತೂಕ ಇದೆ ಅಂತ ಅಂದಾಜು ಮಾಡೋದು. ಸೊ ಇದರ ಪ್ರಮಾಣದಲ್ಲಿ ದೇಹ ತೂಕದ 2% ಆಹಾರವನ್ನು ಪ್ರತಿದಿನ ನಾವು ಕೊಡುವಂಥದ್ದು. ಇನ್ನು ಕೆಲವರಿಗೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಲೆ ಹಾಕೋದು, ಎಲ್ಲಿಂದ ಬಲೆ ಹುಡ್ಕೋದು. ಇದಕ್ಕೆ ಸರಳವಾಗಿ ನಾನು ಹೇಳ್ತೇನೆ, ಒಬ್ಬರೊಂದು ಕುಂಟೆಯಲ್ಲಿ ಒಂದು 100 ಸಾಕಣೆ ಮಾಡ್ತಾರೆ ಅಂತ ಇಳ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ ಒಂದು ಸರಳವಾಗಿ ಒಂದು ಹೇಳ್ತಿದ್ದೆ, ಮೊದಲು ಒಂದು 3 ಒಂದು 10-15 5-6 ಒಂದು 50-100 ಅಂತ 6 ನಂತರ ಒಂದು 150-300 ಆಹಾರವನ್ನು ಪ್ರತಿದಿನ ಕೊಡಬೇಕಾಗುತ್ತೆ. ಇನ್ನು ಆಹಾರವನ್ನು ನೀಡುವಂಥ ಕ್ರಮ ಹೇಗಿರಬೇಕು ಅಂತೀರಿ? ಇದು ಬಹಳ ಮುಖ್ಯ. ಈಗ ನೋಡಿ, ಕೆಲವರೆಲ್ಲ ಸುಮ್ಮನೆ ಆಹಾರವನ್ನು ಕೊಳದ ಮೇಲೆ ಹಂಗೆ ಚೆಲ್ಲಿಬಿಡ್ತಾರೆ. ಈಗ ನಾನು ಈಗಾಗಲೇ ಹೇಳಿದೆ, ಕಡಲೆಕಾಯಿ 45 ಕಿಲ, ಇದನ್ನು ನಾವು ಹಾಗೆ ಚೆಲ್ಲುವಂಗಿಲ್ಲ, ಯಾಕಂದ್ರೆ ಇದು ಮಣ್ಣಾಗಿ ಬಿಡುತ್ತೆ, ಮೀನು ಅರ್ಧ ತಿಂದುಬಿಡುತ್ತೆ, ಅರ್ಧ ಮಣ್ಣಾಗಿ ಬಿಡುತ್ತೆ. ಸೊ ಇದಕ್ಕೆ ಏನು ಮಾಡುವಂದ್ರೆ, ಟ್ರೇಗಳು, ಪ್ಲಾಸ್ಟಿಕ್ ಟ್ರೇಗಳು, ಕಡಿಮೆ ರೇಟಲ್ಲಿ ಟ್ರೇಗಳು ಸಿಗುತ್ತೆ, ಇದನ್ನು 4 ತೂತ ಮಾಡಿ ಒಂದು ಹಗ್ಗ ಕಟ್ಟಿಬಿಟ್ಟು ನಾವು ಆಹಾರವನ್ನು ಮುದ್ದೆ ತರ ಮಾಡಿ ನೀರಿನಲ್ಲಿ ಇರಿಸುವುದರಿಂದಾಗಿ ಮೀನುಗಳು ದಿನಾ ಬಂದು ಅಲ್ಲೇ ತಿನ್ನುವುದರಿಂದಾಗಿ ಆಹಾರ ವೇಸ್ಟ್ ಆಗುದಿಲ್ಲ. ಕೆಲವರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಕೆರೆ ಇದ್ರೆ ಗೋಣಿ ಚೀಲದಲ್ಲಿ ತೂತ್ ಮಾಡಿ ಅದರಲ್ಲಿ ಕೊಡುವುದರಿಂದಾಗಿ ಮೀನುಗಳು ಯಾವಾಗ ಹಸಿವಾಗುತ್ತೋ ಆಗ ಬಂದು ಈ ಗೋಣಿ ಚೀಲದಲ್ಲಿರೋ ತೂತಿಂದ ತಿನ್ನುತ್ತೆ. ಸೊ ಇದರಿಂದ ಆಹಾರ ವ್ಯರ್ಥವಾಗುವುದನ್ನು ನಾವು ತಡಿಬಹುದು. ಇನ್ನು ಮುಖ್ಯವಾಗಿ ಈ ಮಿಶ್ರ ಮೀನು ಪಾಲನೆಯಲ್ಲಿ ಈ ಮೀನುಗಳಿಗೆ ಬರುವಂತಹ ಈ ಸಾಮಾನ್ಯವಾದ ರೋಗಗಳು ಯಾವ್ಯಾವು ಅಂತೀರಿ? ನೋಡಿ, ಸಾಮಾನ್ಯವಾಗಿ ಈ ಗೆಂಡೆ ಮೀನುಗಳಿಗೆ ರೋಗ ಬಾಧೆ ತುಂಬಾ ಕಡಿಮೆ. ಈ ಕೆಲವೊಮ್ಮೆ ಈ ರೆಕ್ಕೆಗಳು ಇರ್ತಾವಲ್ಲ, ಮುಖ್ಯವಾಗಿ ಈ ಈಜು ರೆಕ್ಕೆ ಅಥವಾ ಬಾಲದ ರೆಕ್ಕೆಯಲ್ಲಿ ಕೊಳೆಯುವಿಕೆ ಅಂತ ಕಂಡುಬರಬಹುದು. ಇನ್ನು ದೇಹದ ಮೇಲೆ ಕೆಂಪು ಅಥವಾ ಕಪ್ಪು ಮಚ್ಚೆಗಳು, ಗಾಯಗಳು, ಬಿಳಿ ಚುಕ್ಕೆ ಕಂಡು ಬರಬಹುದು. ಇನ್ನು ಕೆಲವೊಮ್ಮೆ ಮೀನುಗಳ ಮೇಲೆ ಈ ಪರೋಪಜೀವಿಗಳು ಅಂತ ಹೇಳಿರ್ಬೋದು, ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ ನೋಡಿ, ಹೇನುಗಳು, ಲಂಗರು ಹುಳುಗಳ, ಲರ್ನಿಯಾ ಅಂತ ಹೇಳ್ತೀವಿ ಇಂಗ್ಲೀಷ್ ಅಲ್ಲಿ, ಇವುಗಳ ಬಾಧೆ ಕೂಡ ಕಂಡು ಬರುವಂತಹ ಕೆಲವು ಸಾಧ್ಯತೆಗಳು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಆದಷ್ಟು ಆ ಮೀನುಗಳನ್ನು ಸೆಪರೇಟ್ ಮಾಡಿ ಸಾಮೂಹಿಕವಾಗಿ ಒಂದು 3% ಉಪ್ಪಿನ ದ್ರಾವಣ, ಉಪ್ಪು ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇರುವಂತಹದ್ದು, ಉಪ್ಪಿನ ದ್ರಾವಣದಲ್ಲಿ ಅದನ್ನು ಮುಳುಗಿಸಬೇಕು. ಅಥವಾ 5 PPM ಮತ್ತು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ನಾವೇನು ಸಿಗುತ್ತೆ ಅದರಲ್ಲಿ ಅದಿದ್ರೆ ಸಾಮಾನ್ಯವಾಗಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಆದರೆ ಆದಷ್ಟು ಮಟ್ಟಿಗೆ ಸಾಧ್ಯವಾದರೆ ಒಂದು 50-75% ಭಾಗ ನೀರನ್ನು ಬದಲಾಯಿಸಿದ್ರೆ ಅದರ ಜೊತೆ ಪರೋಪಜೀವಿಗಳ ಇವುಗಳ ಅದರದ್ದು ಏನು ಮೊಟ್ಟೆಗಳು ಏನಿದ್ರು ಕೂಡ ಹೋಗಿಬಿಡ್ತವೆ. ಇನ್ನು ಅರ್ಗ್ಯುಲಸ್ ಅಂತ ಇನ್ನೊಂದು ಜಾತಿಯ ಪರೋಪಜೀವಿ ಇದೆ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಒಂದು ಐವರ್ಮೆಟಿನ್ ಅಂತ ವೆಟರ್ನರಿ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ. ಇದನ್ನು ಮೀನಿನ ದೇಹ ತೂಕದ 1 ಕಿಲೋಗೆ 200 µg ಪ್ರಮಾಣದಲ್ಲಿ ಆಹಾರ ಜೊತೆ ಕೊಟ್ಟರೆ ಸಂಪೂರ್ಣವಾಗಿ ಈ ಅರ್ಗ್ಯುಲಸ್ ಅನ್ನು ನಾವು ನಿಯಂತ್ರಣ ಮಾಡಬಹುದು. ಇದಲ್ಲದೆ ಇನ್ನೂ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕಾಗತ್ತೆ? ಇಲ್ಲ, ಅಂಥ ಮುಂಜಾಗ್ರತಾ ಕ್ರಮಗಳು ಏನೂ ಇಲ್ಲ. ಸಾಮಾನ್ಯವಾಗಿ ಮೀನು ಕೃಷಿಯಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮ ಏನೂ ಇರುವುದಿಲ್ಲ. ಆದರೂ ನಾವು ಮುಖ್ಯವಾಗಿ ನಾವು ಗಮನಿಸಬೇಕಂದ್ರೆ ನೀರಿನ ಬಣ್ಣ. ಯಾಕಂದರೆ ಈ ನಾವು ಹೆಚ್ಚು ಗೊಬ್ಬರ ಹಾಕಿ, ಕೆಲವರಿಗೆ ಅತಿಯಾಸ ಇರುತ್ತೆ, ಹೆಚ್ಚೆಚ್ಚು ಗೊಬ್ಬರ ಹಾಕಿದರೆ ಹೆಚ್ಚು ಆಹಾರ ಸಿಗುತ್ತೆ, ಮೀನುಗಳು ಭಾಗ ಬೇಗ ಬೆಳೆಯುತ್ತೆ ಅಂತ. ಹೆಚ್ಚು ಗೊಬ್ಬರ ಹಾಕಿದ್ರೆ ಏನಾಗುತ್ತೆ ಅಂದರೆ ನೀರಿನಲ್ಲಿ ಪಾಚಿ ಹೆಚ್ಚೆಚ್ಚು ಬೆಳೆಯುತ್ತೆ. ಈ ಪಾಚಿ ನೀರಿನಲ್ಲಿರೋ ಮೀನುಗಳ ಜೊತೆ ಆಮ್ಲಜನಕಕ್ಕೆ ಪೈಪೋಟಿ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ರಾತ್ರಿ ಸಮಯದಲ್ಲಿ ಆಮ್ಲಜನಕ ಉತ್ಪತ್ತಿ ಆಗುವುದಿಲ್ಲ, ಹಗಲಿನ ಸಮಯದಲ್ಲಿ ಮಾತ್ರ ಪಾಚಿಯಿಂದ ಆಮ್ಲಜನಕ ಉತ್ಪತ್ತಿ ಆಗುತ್ತೆ. ಸೊ ಬೆಳಗಿನ ಜಾವನದಲ್ಲಿ ಏನಾಗುತ್ತೆ ಅಂದರೆ ನೀರಿನಲ್ಲಿರೋ ಎಲ್ಲ ಆಮ್ಲಜನಕ ಖಾಲಿಯಾಗಿ ಮೀನುಗಳು ನೀರಿನ ಮೇಲ್ಭಾಗಕ್ಕೆ ಬಂದು ಗಾಳಿಯಲ್ಲಿರೋ ಆಮ್ಲಜನಕವನ್ನು ಉಸಿರಾಡುವಂತ ಒಂದು ಪ್ರಸಂಗ ಬರುತ್ತೆ. ಸೊ ಗಮನಿಸಬೇಕಾದ ರೈತರು ಏನು ಅನಿಸ್ತಾರೆ, ಬೆಳಗಿನ ಜಾವ ಒಂದು ರೌಂಡ್ ಕೆರೆಯ ಸುತ್ತಲು ಬಂದಾಗ ಮೀನುಗಳು ಏನಾದರೂ ಮೇಲ್ಗಡೆ ಬಂದು ಗಲ್ಪ್ ಮಾಡ್ತಾ ಇದೀವೋ ಅಂತ ನೋಡಬೇಕು. ಇಂಥ ಸಂದರ್ಭದಲ್ಲಿ ಅವರು ತಮ್ಮಲ್ಲಿರೋ ಪಂಪ್ನಿಂದ ನೀರು ಆದಷ್ಟು ಒಂದು ಎತ್ತರದಿಂದ ಬೀಳುವ ಥರ ಮಾಡಿದಾಗ ಈ ಹೊಸ ನೀರು ಬಂದು ನೀರಿನ ಹಳೆ ನೀರು ಜೊತೆ ಮಿಕ್ಸ್ ಆದಾಗ ಆಮ್ಲಜನಕ ಉತ್ಪತ್ತಿಯಾಗಿ ನಾವು ಅದನ್ನ ಈ ತೊಂದರೆಯನ್ನು ನಿವಾರಿಸಬಹುದು. ಇನ್ನು ಮುಂದೆ ಒಂದು 4-5 ಆಹಾರ ಮತ್ತು ಗೊಬ್ಬರ ಹಾಕುವ ಪ್ರಮಾಣವನ್ನು ಅವರು ಕಡಿಮೆ ಮಾಡಬೇಕಾಗುತ್ತೆ. ಈ ಒಂದು ಮಿಶ್ರ ಮೀನು ಪಾಲನೆಯಲ್ಲಿ ಮೀನುಗಳನ್ನು ಬೆಳೆಸಿದ ಮೇಲೆ ಅವುಗಳನ್ನು ಯಾವಾಗ ಹಿಡಿಬೇಕಾಗತ್ತೆ ಮತ್ತು ಹೇಗೆ ಹಿಡಿಬೇಕಾಗತ್ತೆ? ನೋಡಿ, ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಕನಿಷ್ಠ ಒಂದು 8-10 ಅವಧಿಯಲ್ಲಿ ಮೀನುಗಳನ್ನು ಬೆಳವಣಿಗೆ ಮಾಡಬೇಕಾಗುತ್ತೆ. ಈ ಅವಧಿಯಲ್ಲಿ 1/4-1.5 kg ಮೀನುಗಳು ಬೆಳೆಯುತ್ತೆ. ಸಾಧ್ಯವಾದರೆ ಕೊಳದ ನೀರನ್ನು ತಗ್ಗಿಸಿ ಬಲೆ ಹಾಕಿ ಹೇಳಿದ್ರೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮೀನುಗಳನ್ನು ಹಿಡಿಲಿಕ್ಕೆ ಆಗುತ್ತೆ. ಇನ್ನು ಕೊಳದ ನೀರನ್ನು ತಗ್ಗಿಸಲಿಕ್ಕೆ ಕೆಲವು ಕೆರೆಗಳಲ್ಲಿ ತಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಕ್ಯೂರು ಬಲೆ ಅಂತ ಸಿಗುತ್ತೆ ನೋಡಿ, ಗಿಲ್ನೆಟ್ ಅಂತ, ಅದನ್ನು ಹಾಕಿ ಮೀನುಗಳನ್ನು ಹಿಡಿಬಹುದು. ಹೌದು. ಇನ್ನು ಮುಖ್ಯವಾಗಿ ಈ ಒಂದು ಮಿಶ್ರ ಮೀನು ಕೃಷಿಯ ಆರ್ಥಿಕತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಒಳ್ಳೆಯದು. ನೋಡಿ, ಖರ್ಚನ್ನು ಮುಖ್ಯವಾಗಿ ನಾವು 2 ಮಾಡೋದು. ಮೊದಲನೇದಾಗಿ ಸ್ಥಿರ ಬಂಡವಾಳ ಅಂತ ಹೇಳ್ತೀವಿ. ಸ್ಥಿರ ಬಂಡ ಅಂದ್ರೆ ಈಗ ಕೊಳ ನಿರ್ಮಾಣ ಮಾಡುವಂಥದ್ದು, ಇದು ಮುಖ್ಯವಾದಂತಹ ಒಂದು ಸ್ಥಿರ ಬಂಡವಾಳ. ಈ ಕೊಳವನ್ನು ಈ JCB ಯಂತ್ರದ ಮೂಲಕ ಮಾಡಬಹುದು. ಈಗ ಮೊದಲನೇ ಕಾಲದಲ್ಲಿ ಎಲ್ಲ ಮಾಡಬಹುದು, ಈಗ ಅದೆಲ್ಲ ಸರಳವಾಗಿ ಮಾಡ್ತಿದ್ರೆ ಕಡಿಮೆ ಖರ್ಚಲ್ಲಿ ಮಾಡೋದಿದ್ರೆ JCB ಯಂತ್ರದ ಮೂಲಕ ಮಾಡಬಹುದು. ಸೊ ಇದರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗುದಿಲ್ಲ. ಇನ್ನು ಪುನರಾವರ್ತಿತ ಖರ್ಚು ಅಂತ ಇರುತ್ತಲ್ಲ, ಅದರ ಬಗ್ಗೆ ನಾನು ಹೇಳಿಕೆ ಇಚ್ಛಪಡ್ತೇನೆ. ನೋಡಿ, ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಕೊಳ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಈ ಬ್ಲೀಚಿಂಗ್ ಪೌಡರ್ ಇತ್ಯಾದಿಗಳನ್ನ ಹಾಕಬೇಕಾಗುತ್ತೆ. ಇದಕ್ಕಾಗಿ ಒಂದು ಎಕರೆಗೆ ಸುಮಾರು 2,000 ರೂಪಾಯಿಯಷ್ಟು ಖರ್ಚು ಬರ್ಬೋದು ಅಂದಾಜು. ಇದು ಹೆಚ್ಚು ಕಡಿಮೆ ಅಂದಾಜು ನಾನು ಹೇಳ್ತಾ ಇರೋದು. ಇನ್ನು ಒಂದು ಎಕರೆಗೆ ನಾವು ಸುಮಾರು 3,000 ಮೀನು ಮರಿ ಬಿಟ್ಟರೆ, ಒಂದು ಮೀನು ಮರಿಗೆ 1 ರೂಪಾಯಿ ತರ ನಾವು ಲೆಕ್ಕ ಹಾಕಿದರೆ 3,000 ಮೀನು ಮರಿಗೆ 3,000 ರೂಪಾಯಿ. ಇನ್ನು ಗೊಬ್ಬರ ಸುಣ್ಣ ಇತ್ಯಾದಿಗಳು ಅದಕ್ಕೆ ಸುಮಾರು 1 ಎಕರೆಗೆ 1,400 ರೂಪಾಯಿ. ಇನ್ನೊಂದು ಕೃತಕ ಆಹಾರ, ಈಗಾಗಲೇ ಹೇಳಿದ್ದೀನಿ ನಾನು, ಕೃತಕ ಆಹಾರ ದೊಡ್ಡ ಖರ್ಚಿನ ಆಗಿದೆ, ಅದಕ್ಕೆ ಒಂದು 60,000 ರೂಪಾಯಿಯಷ್ಟು ಖರ್ಚು ಬರುತ್ತೆ. ಇನ್ನು ಕೂಲಿ ಆಳುಗಳ ಖರ್ಚು ಒಂದು 8,000 ರೂಪಾಯಿಯಷ್ಟು ಕೂಲಿ ಆಳುಗಳ ಖರ್ಚು. ಇನ್ನು ಇತರೆ ಖರ್ಚು ಅಂತ ಒಂದು 5,000 ರೂಪಾಯಿ ಇಡಿದ್ರು ಕೂಡ ಒಟ್ಟು ನಮಗೆ ಒಂದು ಎಕರೆಗೆ ಒಂದು 80-82,000 ರೂಪಾಯಿಯಷ್ಟು ಖರ್ಚು ಬರುತ್ತೆ. ಇನ್ನು ಆದಾಯ, ಈಗ ನಾವು ಒಂದು ವರ್ಷ ನಾವು ಸಾಕ್ತೀವಿ ಅಂತ ಇಟ್ಕೊಳ್ಳೋಣ. ಸೊ ಒಂದು ವರ್ಷ ಸಾಕಿದಾಗ ಒಂದು ಎಕರೆಗೆ ಒಂದು ಹೆಚ್ಚು ಕಡಿಮೆ ಒಂದು ಒಂದು 1.5 ಟನ್ನಷ್ಟು ಮೀನು ಉತ್ಪಾದನೆ ಆಗುತ್ತೆ. ಸೊ ನೀವು ಕನಿಷ್ಠ 100 ರೂಪಾಯಿ ಅಂತ ಮಾಡಿದ್ರೆ, ಈಗ ನಾವು 100-150 ರೂಪಾಯಿ ಕೂಡ ಇದೆ ಎಣ್ಣೆ ಮೀನುಗಳಿಗೆ, ಅಷ್ಟು ಬೇಡಿಕೆ ಇದೆ. ನಾವು ಕನಿಷ್ಠ 100 ರೂಪಾಯಿ ಅಂತಲೇ 1 ಕಿಲೋಗೆ ಇಟ್ಕೊಂಡ್ರೆ ಒಂದು ಒಂದು 1.6 ಟನ್ಗೆ ಒಂದು ಸುಮಾರು 1,60,000 ರೂಪಾಯಿ ಅಷ್ಟು ನಮಗೆ ಆದಾಯ ಬರುತ್ತೆ. ಸೊ ಇದನ್ನು ನಾವು ಖರ್ಚು ಒಂದು 80-82,000 ರೂಪಾಯಿ ಖರ್ಚನ್ನು ನಾವು ಕಳೆದ್ರೆ ಕೂಡ ನಿವ್ವಳವಾಗಿ ನಮಗೆ ಒಂದು 78,000-80,000 ನಾವು ಒಂದು ಎಕರೆಗೆ ಹೌದು ಒಂದು ಎಕರೆಗೆ ಲಾಭ ಪಡಿಬಹುದು. ಇದುವರೆಗೆ ಮಿಶ್ರ ಮೀನು ಪಾಲನೆ ಕುರಿತು ಮೀನು ಕೃಷಿ ತಜ್ಞರಾದ ಡಾಕ್ಟರ್ ಗಂಗಾಧರ ಬರಲಾಯ ಅವರೊಡನೆ ಸಂದರ್ಶನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಮತ್ತೆ ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರಗಳು. ಕೃಷಿರಂಗ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 6:50. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಈಗ. ಇದೀಗ 6:30 ವಿಜ್ಞಾನದ ಮುನ್ನಡೆ ಪ್ರಸ್ತುತಪಡಿಸುವವರು ಎನ್ ಗೋಪಾಲಕೃಷ್ಣ. 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು, ನಂತರ ಹಾಯಿ ದೋಣಿ ಕನ್ನಡ ಚಿತ್ರಗೀತೆಗಳು. 7:45 ಪೋರ್ಟ್ರೇಯಲ್ ಆಫ್ ವಿಮೆನ್ ಇನ್ ಅಡ್ವರ್ಟೈಸ್ಮೆಂಟ್ಸ್, ಶಿಲ್ಪಾ ಕಲ್ಯಾಣ್ ಅವರಿಂದ ಇಂಗ್ಲಿಷ್ನಲ್ಲಿ ಭಾಷಣ. 9:00 ಯುವವಾಣಿ, ಯುವಕವಿ ಪ್ರಕಾಶ್ ವಿಎನ್ ಅವರೊಂದಿಗೆ ಮಾತುಕತೆ ಇದೆ, ಕವನಗಳ ವಾಚನವನ್ನು ಕೇಳಬಹುದು. ಪ್ರಕಾಶ್ ವಿಎನ್ ಅವರನ್ನು ಮಾತನಾಡಿಸುತ್ತಾರೆ ಎಸ್ಎಲ್ ರಮೇಶ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ